ಹೇಳಿಕೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಸಭೆ. ರಾಜ್ಯ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಪೂರ್ಣ, ಮಾದರಿ ನೀತಿ ಸಂಹಿತೆ ಹಿಂಪಡೆದ ಚುನಾವಣಾ ಆಯೋಗ. ಹುಬ್ಬಳ್ಳಿ ಸೇರಿದಂತೆ ದೇಶದ 45 ನಗರಗಳಲ್ಲಿ ನಾಳೆ ರೋಜ್ಗಾರ್ ಮೇಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50.52. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಎಸಳೂರು ಹೋಬಳಿಯ ಹಾಡ್ಯಾ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎಚ್ಎಚ್ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಜಾಹೀರಾತು. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಒಂದೆರಡು ಬಾರಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆಯಿದೆ. ಇಂದಿನ ಕನಿಷ್ಠ ತಾಪಮಾನ 22°C, ಗರಿಷ್ಠ ತಾಪಮಾನ 33°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಎಸಳೂರು ಹೋಬಳಿಯ ಹಾಡ್ಯಾ ಗ್ರಾಮದ ಪ್ರಗತಿಪರ ಯುವ ಕೃಷಿಕರಾದ ಎಚ್ಎಚ್ ನವೀನ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೃಷಿಯಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನವೀನ್ ಕುಮಾರ್. ಸರ್ ನಮಸ್ತೆ. ಆಕಾಶವಾಣಿ ಕೇಳುವರಿಗೆಲ್ಲ ನಮಸ್ಕಾರಗಳು. ನವೀನ್ ಕುಮಾರ್, ಎಷ್ಟು ವಯಸ್ಸು ನಿಮಗೆ? ಸರ್ ನನಗೆ 31. 31 ವರ್ಷ ಆಯ್ತು. ಏನು ಓದಿದ್ರಿ ತಾವು? ಸರ್ ನಂದು ಡಿಗ್ರಿ ಆಗಿದೆ, BA HAS. ಬಿ ಎ ಓದಿದ ನಂತರ ಮುಂದಕ್ಕೆ ಓದ್ಲಿಲ್ವಾ? ಸರ್ ಇದು ಮನೆ ಕಡೆನೆ ಜಮೀನು ಇರೋದ್ರಿಂದ ಮನೆಯಲ್ಲೇ ಕೃಷಿ ಮಾಡ್ಕೊಂಡು ಅಪ್ಪ ಅಮ್ಮಗೆಲ್ಲ ಹೆಲ್ಪ್ ಮಾಡ್ಕೊಂಡಿರೋಣ ಅಂತ ಮನೇಲೇ ಇದ್ದೀನಿ. ಮುಂದಕ್ಕೆ ಓದು ಅಂತೇಳಿ ಹೇಳಿಲ್ವಾ? ಓದು ಅಂತಂದ್ರು. ನಂತರ ಡಿಗ್ರಿ ಆದ್ಮೇಲೆ ಕೆಲಸ ಮಾಡಿದೆ ಹಾಸನಲ್ಲಿ, 1 ವರ್ಷ ಕೆಲಸ ಮಾಡಿದೆ. ನೆಕ್ಸ್ಟ್ ಅಲ್ಲೇ ಲೋಕಲಲ್ಲಿ ಒಂದ್ ಸ್ವಲ್ಪ ಟೆಲಿಕಾಂ ಕಂಪ್ನಿಲಿ ಕೆಲಸ ಮಾಡಿದೆ. ಇದೆಲ್ಲದಕ್ಕಿಂತ ನಿಮ್ದೇ ಅಂತೇಳಿ ಅಗ್ರಿಕಲ್ಚರ್ ಕೃಷಿಲೇ ಒಂದ್ ಸ್ವಲ್ಪ ತೊಡ್ಕೊಂಡು ಮನೇಲೇ ಇದ್ದೀನಿ. ಮೊದ್ಲಿಂದಲೂ ಕೃಷಿ ಕೆಲಸದ ಅನುಭವಗಳಿತ್ತ ಹೇಗೆ? ಸರ್ ನಂದು SLC ಆದ್ಮೇಲೆ ಅನುಭವ ಇದೆ. ಮೊದ್ಲೆಲ್ಲ ಜನ ಬರೋದು ಎಲ್ಲ ಕೆಲಸ ಮಾಡೋದೆಲ್ಲ ನೋಡ್ಕೊಳ್ಳಿನಿ. ನಂತರ SLC ಆದ್ಮೇಲೆ ಚೆನ್ನಾಗಿ ಕೆಲಸ ಮಾಡೋದೆಲ್ಲ ತಿಳ್ಕೊಂಡು ನಾನು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲು ಬಾಲ್ಯದಲ್ಲಿ ಏನೇನು ಕೆಲಸ ಮಾಡ್ತಿದ್ರಿ ಕೃಷಿ ಕೆಲಸಗಳನ್ನ? ಸರ್ ಬಾಲ್ಯದಲ್ಲಿ ಮೆಣಸಿನಕಾಯಿ ಕುಯ್ಯೋದು, ಮತ್ತೆ ಮೆಣಸಿ ಗಿಡನ ಹಳ ಕೀಳುವುದು, ತೋಟದ್ದು ಕಾಫಿ ಹಣ್ಣು ಕುಯ್ಯೋದು, ಚಿಕ್ಕ ಚಿಕ್ಕ ಗಿಡ ಇರೋದು, ಎಲ್ಲ ಮನೇಲಿ ಕೆಲಸ ಎಲ್ಲ ಮಾಡಿವಿ ಸರ್. ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ರಿ? ಎಲ್ಲ ಕೆಲಸನೂ ಮಾಡ್ತಾ ಇದ್ದೀವಿ. ಕೃಷಿ ಬಗ್ಗೆ ಆಸಕ್ತಿ ಇತ್ತ ನಿಮ್ಗೆ? ಕೃಷಿ ಬಗ್ಗೆ ಆಸಕ್ತಿ ಇತ್ತು ಸರ್. ಜಮೀನಿನಲ್ಲಿ ನೆಮ್ಮದಿಯಾಗಿ ಆರಂಭ ಎಲ್ಲ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅಂತ ಆಸಕ್ತಿ ಇತ್ತು. ಆಸಕ್ತಿ ಇತ್ತು. ಎಷ್ಟು ಜಮೀನಿದೆ ನವೀನ್ ನಿಮ್ಗೆ? ಸರ್, 13 ಎಕರೆ ಇದೆ ನಮಗೆ. 7 ಎಕರೆ ತೋಟ, ಒಂದು 5-6 ಎಕರೆ ಗದ್ದೆ ಇದೆ. 7 ಎಕರೆ ತೋಟದಲ್ಲಿ ಏನೇನ್ ಬೆಳ್ಕೊಂಡಿದ್ರಿ ಸರ್? ಮೆಣಸ್ ಇದೆ, ಕಾಫಿ ಇದೆ, ಅಡಕೆ ಇದೆ, ಆಮೇಲೆ ಬಟರ್ ಫ್ರೂಟ್ ಇದೆ, ಇಳ್ಳಿಕಾಯಿ, ಚೊಕತ್ತ ಎಲ್ಲ ಬೆಳಿತೀವಿ ಸರ್. ಮಿಶ್ರ ಬೆಳೆಯಾಗಿ ಎಲ್ಲಾನು ಬೆಳಿತೀವಿ. ಈಗ ತೋಟ ನಿಮ್ ತಂದೆಯವ್ರ ಕಾಲದಲ್ಲೇ ಮಾಡಿದ್ದ ಅಥವಾ ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಮಾಡಿದ್ದ? ಸರ್, ತೋಟ 7 ಎಕರೆಯಲ್ಲಿ ಮೊದಲು 3 ಎಕರೆ ತಂದೆಯವ್ರ ಕಾಲದಲ್ಲೇ ಇತ್ತು. ಇತ್ತೀಚೆಗೆ ನಾನು ಕಾಲೇಜ್ ಎಲ್ಲ ಮುಗ್ದ ಮೇಲೆ 4 ಎಕರೆ ತೋಟ ಎಲ್ಲ ಹೊಸದಾಗಿ ಮಾಡಿ ಅದರಲ್ಲಿ ಫಸಲು ತೆಗಿತಾ ಇದ್ದೀವಿ ಈಗ. ತೋಟ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ನವೀನ್ ಕುಮಾರ್? ಸರ್, ಕಷ್ಟ ಇದೆ. ಈಗ ಅಂದ್ರೆ ಹಳ ಹೊಡೆಯೋದೆಲ್ಲ ಸರ್ ಯಂತ್ರೋಪಕರಣಗಳು ಬಂದಿದೆ. ಹಳ ಹೊಡೆ ಮಿಷಿನ್ ಅಲ್ಲಿ ಹಳ ಹೊಡಿಬಹುದು. ಆಮೇಲೆ ಅಪರೂಪಗೊಂದು ಟೈಮು ಅಳಿನ ಔಷಧಿ ಉಪಯೋಗಿಸ್ಬೋದು. ಚೆನ್ನಾಗಿ ನಡ್ಸ್ಕೋಬಹುದು ಸರ್. ಐಡಿಯಾ ಉಪಯೋಗಿಸಿ ಕೆಲಸ ಮಾಡಬೇಕು, ಹಾಗಾಗಿ ಕೆಲಸ ಮಾಡಬಹುದು. ಮನೆಯವರು ಒಂದ್ ಸ್ವಲ್ಪ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಎಲ್ಲ ವರ್ತ್ ಆಗುತ್ತೆ ಸರ್, ಏನ್ ತೊಂದರೆ ಏನಿಲ್ಲ. ಈಗ ಹೊಸದಾಗಿ ತೋಟ ಮಾಡಬೇಕು ಅಂತ ಅಂದ್ರೆ ಹೆಚ್ಚಿಗೆ ಬಂಡವಾಳ ಹಾಕ್ಬೇಕಾ ಹೇಗೆ ಸರ್? ಹೊಸದಾಗಿ ತೋಟ ಮಾಡಬೇಕು ಅಂದ್ರೆ ಮನೆಯವರು ಕೆಲಸ ಮಾಡ್ತೀವಿ ಅಂದ್ರೆ ಐಡಿಯಾ ಉಪಯೋಗಿಸಿ ಮಿಶ್ರ ಬೆಳೆ ಎಲ್ಲ ಮಾಡಿ ತೋಟ ಮಾಡಿದ್ರೆ ಖರ್ಚೇನ್ ಜಾಸ್ತಿ ಬರಲ್ಲ, ಅಲ್ಲಿಗಲ್ಲಿಗೆ ಈಕ್ವಲ್ ಆಗುತ್ತೆ, ಲಾಭದ ಅಂಶ ಜಾಸ್ತಿ ನೋಡ್ಬೋದು. ಒಂದೇ ಬೆಳೆ ಬೆಳಿತೀನಿ ಅಂದ್ರೆ ಕಷ್ಟ ಆಗುತ್ತೆ. ಈಗ ಹೊಸದಾಗಿ ಕಾಫಿ ತೋಟ ಮಾಡ್ಬೇಕಾದ್ರೆ ಕಾಫಿ ಗಿಡ ಹಾಕಿದ್ರೆ ಮೆಣಸಿನ ಗಿಡ ಹಾಕೋದು ಮದ್ದಿನಲ್ಲಿ, ಬೇರೆ ಬೇರೆ ಏನಾದ್ರೂ ತರಕಾರಿ ಹಾಕಿ ಬೆಳೆದ್ರೆ ಉಪಯೋಗ ಆಗುತ್ತೆ, ಅದರಲ್ಲೂ ಲಾಭ ತೆಗಿಬಹುದು. ಇದ್ರ ಜೊತೆ ಅದರಲ್ಲೂ ಲಾಭ ತೆಗಿಬಹುದು. ಒಂದನೇ ಗಿಡ ಹಾಕಿ ಬೆಳಿತೀನಿ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ಕೈಲಿರೋ ಬಂಡವಾಳ ಹೆಚ್ಚಲ್ಲಿ ಮತ್ತೆ ಹೊಸದಾಗಿ ಬಂಡವಾಳ ಎತ್ಕೋಬೇಕು. ಈಗ ನೀವು ಹೊಸದಾಗಿ 4 ಎಕರೆ ತೋಟ ಮಾಡಿದೆ ಅಂತ ಹೇಳಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರಿ, ಯಾವ್ಯಾವದಕ್ಕೆ ಹೆಚ್ಚು ಖರ್ಚು ಬಂತು, ಖರ್ಚು ಕಡಿಮೆ ಮಾಡ್ಕೊಂಡು ಹಣ ಉಳಿಸ್ಕೊಂಡು ತೋಟ ಮಾಡೋಂಥದ್ದು ಹೇಗೆ? ಮೊದ್ಲೆಲ್ಲ ಸಿಗೋರು ಅವರ ಕರ್ಕೊಂಡು ಬಂದು ತೋಟಕ್ಕೆ ಗದ್ದೆಗೆಲ್ಲ ಗಿಡ ಹಾಕಿದ್ರೆ ಕಡ್ಲೋಡ್ಸಿ ಆಳ 1-2 ಅಡಿ ಗಿಡ ಹಾಕ್ಬೇಕಿತ್ತು. ಇವಾಗೆಲ್ಲವ ಸಣ್ಣ ಇಟಾಚಿ ಎಲ್ಲ ಬಂದಿದೆ. ಸಣ್ಣ ಇಟಾಚಿ ಬಂದಿರೋದ್ರಿಂದ ಏನು ತೊಂದರೆ ಇಲ್ಲ. ಈಗ ಅಲ್ಲಿ 1,000 ರೂಪಾಯಿ ಆಗೋ ಕೆಲಸ ಎಲ್ಲ ಸರ್ 5,000 ರೂಪಾಯಿ ಮುಗಿಸ್ಕೋಬಹುದು. ಯಾವುದೇ ರೀತಿ ತೊಂದರೆ ಇಲ್ಲದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು ನಮ್ಮ ಟೈಮಿಗೆ ಕರೆಕ್ಟ್ ಆಗಿ. ನೀವು ಯಂತ್ರಗಳನ್ನ ಬಳಕೆ ಮಾಡ್ಕೊಂಡೇ ಮಾಡಿದ್ದ ಹೇಗೆ ಸರ್? ಸ್ವಲ್ಪ ಯಂತ್ರಗಳನ್ನು ಬಳಸ್ಕೊಂಡು ಕೆಲಸ ಮಾಡಿದ್ವಿ, ಇಲ್ಲ ಮನೆಯವರು ಸ್ವಂತವಾಗಿ ಕೆಲಸನೂ ಮಾಡಿದೀವಿ. ಈಗ ತೋಟ ಮಾಡೋ ಜಾಗ ಇತ್ತಲ್ಲ, ಪೂರ್ತಿ ಕಾಡಿತ್ತೋ ಹೇಗೆ ಅದು? ಸರ್, ಅದು ಗದ್ದೆ ಇತ್ತು, ಎತ್ತರ ಇರೋ ಗದ್ದೆ, ಸ್ವಲ್ಪ 50% ಶೀತದ ಅಂಶ ಇತ್ತು. ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ ಸರ್. ಏನು ಹೇಗೆ ತೋಟ ಮಾಡಿದ್ರಿ, ಏನೇನ್ ಮಾಡಿದ್ರಿ ಹೇಳಿ ಸರ್? ತೋಟದಲ್ಲಿ ಅಡಿಕೆ ಹಾಕಿದೀವಿ, ಕಾಫಿ ಗಿಡ, ಸ್ಟಾರ್ಟಿಂಗು ಕಾಫಿ ಗಿಡ ಬೆಳೆದ್ರ ಜೊತೆ ಮೆಣಸಿ ಗಿಡ ಬೆಳೆದಿದ್ವಿ. ಮೊದ್ಲೆಲ್ಲ ಲೆವೆಲ್ ಮಾಡಿಸ್ಕೊಂಡ್ರೆ? ಮೊದ್ಲು ಸರ್ ಲೆವೆಲ್ ಮಾಡಿಸ್ಕೊಂಡು ಆಮೇಲೆ ಗಿಡ ಎಲ್ಲೆಲ್ಲಿಗೆ ಬರುತ್ತೆ ಅದು ಮಿಡ್ಲಲ್ಲಿ ಸರ್ ಇದು ಕಡ್ಲೋಡ್ಸ್ಕೊಂಡು ನೀರ್ ಪಾಸ್ ಆಗಕ್ಕೆ, ಶೀತದಂಶ ಇರುತ್ತಲ್ಲ ಮಳೆಯಲ್ಲಿ ಬಂದಿದ್ ನೀರೆಲ್ಲವ ಅದ್ರಲ್ಲಿ ಪಾಸ್ ಆಗಂಗ್ ಮಾಡಿಸಿ, ಆಮೇಲೆ ಇದು ಬಿಸಿಲಿಗೆ ಮತ್ತೆ ಹಾಳ್ವಾಣ ಅಂತ ಬರುತ್ತೆ ನಮ್ ಕಡೆ, ಅದು ಗಿಡ ಹಾಕಿ ಬಿಸಿಲು ಟೈಮಲ್ಲಿ ಕಾಫಿ ಗಿಡ ಒಣಗಬಾರ್ದು ಅಂತೇಳಿ ಸ್ವಲ್ಪ ನೆರಳಿನ ಅಂಶ ಜಾಸ್ತಿ ಇರಲಿ ಅಂತೇಳಿ ಅದನ್ನ ಹಾಕಿ ಗಿಡಿನ ಮತ್ ಮಧ್ಯ ತೋಟ ಮಾಡಕ್ಕೆ ಇದ ಮಾಡಿದೀವಿ ಸರ್. ಕಾಫಿ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇದು ರೋಬಸ್ಟ್ RNTC ಅಂತ ಬರುತ್ತೆ, ಅದು 3 ವರ್ಷಕ್ಕೆ ಲೈಟ್ ಆಗಿ ಫಸಲು ಕೊಡುತ್ತೆ. 3 ವರ್ಷಕ್ಕೆ ಅಂದ್ರೆ ನಾವು ಖರ್ಚು ಮಾಡಿದ 20,000 ಖರ್ಚು ಮಾಡಿದೀವಿ ಅಂದ್ರೆ ಒಂದ್ 10,000 ರೂಪಾಯಿ ಆದಾಯ ಬರೋ ರೀತಿ ಬರುತ್ತೆ ಅದರಲ್ಲಿ ಸ್ಟಾರ್ಟಿಂಗು. ಇನ್ನು ಓಲ್ಡ್ ರೋಬಸ್ಟ್ ಅಂತ ಬರುತ್ತೆ, ಅದೊಂದು 7-8 ವರ್ಷ ಕಳೆದ ಮೇಲೆ ಸರ್ ಫಸಲು ಕೊಡುತ್ತೆ. ಅದ್ರಲ್ಲಿ ಒಂದ್ ಸ್ವಲ್ಪ ಆದಾಯದ ಹಾಕಿರೋದು ಬಂಡವಾಳ ತಗೋಣಕ್ಕೆ ವಾಪಸ್ಸು ಸ್ವಲ್ಪ ಕಾಯ್ಬೇಕಾಗುತ್ತೆ, ತಡವಾಗುತ್ತೆ. ನಮ್ಮ ಹತ್ರ ಯಥೇಚ್ಛವಾಗಿ ದುಡ್ಡಿದ್ರೆ ಕಾಯ್ದು ವಾಪಸ್ ತಗೋಬಹುದು ಆದಾಯ, ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಬೇಗ ನಾವು ಆದಾಯ ಪಡಿಬೇಕು ಅಂದ್ರೆ ಸರ್ ಅದೇ RNTCಲಿ ಪಡಿಬಹುದು. ಏನಾದ್ರು ವಿಶೇಷ ಅತಳಿದು RNTCದು ಸರ್? ಇದು 3 ವರ್ಷಕ್ಕೆ ಫಸಲು ಬಿಡುತ್ತೆ. ಈಗ ನಾವು ಲೈಟ್ ಆಗಿ ತೋಟಕ್ಕೆ ಏನ್ ಖರ್ಚು ಮಾಡ್ತೀವಿ ಅದ್ರ ಬಂಡವಾಳ ಎತ್ಕೋಬಹುದು. ಅಂದ್ರೆ ಲೈಫ್ ಇಲ್ಲ ಸರ್ ಇದಕ್ಕೆ, ಜಾಸ್ತಿ ಟೈಮ್ ಇಲ್ಲ, ಒಂದ್ 15-20 ವರ್ಷ ಇರುತ್ತೆ ಗಿಡ. ಅಂದ್ರೆ ಹೊಸದಾಗಿ ಈಗ ತೋಟ ಮಾಡಿ ಸ್ವಲ್ಪ ಕ್ಲಿಕ್ ಆಗಕ್ಕೆಲ್ಲ ಸರ್ ಅನುಕೂಲ ಇದೆ, ಇದರಲ್ಲಿ RNTC ತಳಿಲಿ ಅನುಕೂಲ ಇದೆ ನಮಗೆ. ಅಂದ್ರೆ ಬೇಗ ನಮಗೆ ವಾಪಸ್ಸು ಲಾಭ ಅಥವಾ ದುಡಿಮೆ ಅನ್ನೋದು ವಾಪಸ್ ಬರುತ್ತೆ. ಇದಕ್ಕೆ ಸ್ಪ್ರೇ ಮಾಡಂಗಿಲ್ಲ, ನ್ಯಾಚುರಲ್ ಆಗೇ ಬರುತ್ತೆ. ಈಗ ಅರೇಬಿಕಾ ಅಂತ ಗಿಡ ಬರುತ್ತೆ, ಅದಕ್ಕೆ ಸ್ಪ್ರೇ ಮಾಡ್ಬೇಕು, ಅದಕ್ಕೆ ಮೆಡಿಸಿನ್ ಕೊಡ್ತಲೇ ಇರಬೇಕು. ಇದಕ್ಕೆ ಆತರ ಏನಿಲ್ಲ ಸರ್, ನಾರ್ಮಲ್ ಆಗಿ ಬೆಳಿಬಹುದು ಆರಾಮಾಗಿ. ಅದ್ರ ಪಾಡ್ಗದ್ ಬೆಳೆತಾ ಹೋದ್ರೆ ನೆಟ್ ಬಿಟ್ರೆ ಸಾಕಾಗುತ್ತೆ. ನೀರು ಗೊಬ್ಬರ 2 ಮೇನ್ ಆಗಿ ಕೊಟ್ರೆ ಇನ್ನು ಬೇರೆ ಏನು ಅವಶ್ಯಕತೆ ಇಲ್ಲ ಸರ್. ಅಡ್ಜಸ್ಟ್ ಆಗಿ ಬರುತ್ತೆ, ಪ್ರಕೃತಿಗೆ ಅಡ್ಜಸ್ಟ್ ಆಗಿ ಬರುತ್ತೆ. ಹಾಲ್ವಾಣ ಎಷ್ಟು ಅಡಿಗೆ ಹಾಕೊಂಡ್ರಿ ಸರ್? ಹಾಲ್ವಾಣ 2 ಗಿಡನ ಅದ್ರ ಮುದ್ದಿಕ್ಕೆ ಒಂದು ಹಾಕಿದೀವಿ, ಅದು ಮತ್ತೆ ಬೆಳೀತಾ ಹೋಗುತ್ತೆ. ಬೆಳೆದ್ಮೇಲೆ ಸರ್ ಅದ್ರದ್ದು ಕೊನೆ ಕಟ್ ಮಾಡಿದ್ರೆ ಮತ್ತೆ ಹೊಸದಾಗಿ ತೋಟ ಮಾಡೋರಿಗೆ ನಡಕ್ಕೆ ಮುದ್ದಿ ಗಿಡ ಕಟ್ ಮಾಡ್ಕೋ ಹಾಕ್ಬೋದು. ಇಲ್ಲಾಂದ್ರೆ ಸೈಡ್ ಕೊನೆ ತೆಗೆದು ಸ್ಟ್ರೈಟ್ ಹೈಟ್ ಬಿಟ್ರೆ ಸರ್ ಅದೇ ಹೈಟ್ ಹೋಗುತ್ತೆ, ಅದಕ್ಕೆ ಮೆಣಸ್ ಹಾಕ್ಬೋದು. ಮೆಣಸ್ ಬೆಳೆದಿಂದಲೂ ಉಪಯೋಗ ಇದೆ ಅದರಿಂದ, ಹಾಲ್ವಾಣದಿಂದ ತೊಂದರೆ ಇಲ್ಲ. ಅದು ವರ್ಷ ವರ್ಷ ಕಪಾತ್ ಮಾಡ್ಲೇಬೇಕು, ಕಟ್ ಮಾಡ್ಲೇಬೇಕು. ಅದ್ರದ್ದು ಎಲೆ ಕೆಳಕ್ ಬಿದ್ರೆ ಅದು ವಿಟಮಿನ್ ಇರುತ್ತೆ ಸರ್, ತೋಟಕ್ಕೂ ಒಳ್ಳೇದು, ಕರಗಿದಾಗಿದ್ರೆ ಒಳ್ಳೇದಾಗುತ್ತೆ. ಅಲ್ಲೇ ಕರಗಿಸ್ತೀರಾ ಅದು ಎಲೆ? ಅಲ್ಲೇ ಕರಗಿಸ್ತೀವಿ. ಈ RNTC ಹೇಳಿದ್ರಲ್ಲ ಹೊಸ ತಳಿ ಅಂತ ಹೇಳ್ಬಿಟ್ಟು, ಅದನ್ನ ಎಷ್ಟಡಿಗೆ ಹಾಕೊಂಡಿದ್ರಿ ಸರ್ 9 ಅಡಿಗೆ ಹಾಕ್ಬೋದು, ನಮಗೆ ಜಾಸ್ತಿ ಜಾಗ ಇದೆ ಅಂದ್ರೆ 10 ಅಡಿಗೆ ಹಾಕಬಹುದು. ಸಾಮಾನ್ಯಕ್ಕೆ ಸರ್ 10 ಅಡಿಗೆ ಹಾಕಿದ್ರೆ ಗಿಡ ದೊಡ್ಡದಾದ್ಮೇಲೆ ಫ್ರೀ ಇರುತ್ತೆ, ಈ ಮಧ್ಯದಲ್ಲಿ ಬೀದಿ ಭಾಗ ಬರುತ್ತಲ್ಲ, ಒಂದ್ ಗಿಡದಿಂದ ಒಂದಿರಿಗೆ ಜಾಗ ಇರುತ್ತಲ್ಲ, ಅದು ವಿಸ್ತಾರ ಚೆನ್ನಾಗಿದ್ರೆ ಗಿಡ ದೊಡ್ಡದಾದ್ಮೇಲೆ ಉಪಯೋಗ ಆಗುತ್ತೆ. 9 ಅಡಿಗೆ ಹಾಕಿದ್ರೆ ಒಂದ್ ಎಕರೆಗೆ ಜಾಸ್ತಿ ಗಿಡ ಇಡಬೇಕು ಅಂತೇಳಿ ಒಂದ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಗಿಡ ದೊಡ್ಡದಾದ್ಮೇಲೆ ಕಾಫಿ ಹಣ್ಣು ಕುಯ್ಲು ಮಾಡ್ಬೇಕಾದ್ರೆ, ತೋಟದೊಳ ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ರಿಸ್ಕ್ ಆಗುತ್ತೆ. 9 ಅಡಿ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ಅಂತಾರೆ. ಒಂದ್ ಕಾಫಿ ಗಿಡ ಅಂದ್ರೆ 10 ಅಡಿಗೆ ಹಾಕೋದು, ಈಗ ಸರ್ ಇದು 6 ಅಡಿಗೆ ಹಾಕೋದು ರೋಬಸ್ಟ್ ಗಿಡ ಬಂದಿದೆ. ವೆರೈಟಿ ವೆರೈಟಿ ಸರ್ ಗಿಡ ಇದೆ, ಯಾವ ತರ ಬೇಕಾದ್ರೂ ಈಗ ಉಪಯೋಗ ಬೆಳಿಬಹುದು. ನೀವು 9 ಅಡಿಗೆ ಹಾಕೊಂಡಿದ್ದೀರಿ? 9 ಅಡಿಗೆ ಹಾಕಿದೀವಿ. 9 ಅಡಿಗೆ ಹಾಕೊಂಡಿದ್ದೀರಾ? 2 ಗಿಡದ ಮಧ್ಯ ಒಂದೊಂದು ಹಲ್ವಾಣ ಹಾಕೊಂಡು ಹಲ್ವಾಣ ಹಾಕಿದೀವಿ. ಈಗಲೂ ಹಲ್ವಾಣ ಪೂರ್ತಿ ಇದೆಯಾ? ಪೂರ್ತಿ ಇದೆ ಸರ್. ಹೊಸ ತೋಟ ಮಾಡಿ ಎಷ್ಟು ವರ್ಷ ಆಯ್ತು? ಹೊಸ ತೋಟ ಮಾಡಿ ಸರ್ 7 ವರ್ಷ ಆಯ್ತು. 7 ವರ್ಷ 7 ವರ್ಷ ಆಯ್ತು. ಈಗ ಹೊಸ ತೋಟ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ತರದೊಂದಷ್ಟು ಅಂತರ ಬೆಳೆ ಬೆಳ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ನೀವೇನೇನು ಬೆಳ್ಕೊಂಡ್ರಿ ಅಂತರ ಬೆಳೆ? ಸರ್ ಇದು ಮೆಣಸಿನ ಗಿಡ ಹಾಕಿದ್ವಿ, ಹಸಿರು ಮೆಣಸಿನಕಾಯಿ ಹಾಕಿದ್ವಿ, ಮುಳುಗಾಯಿ ಹಾಕಿದ್ವಿ, ಆಮೇಲೆ ಬೀನ್ಸ್ ಹಾಕಿದ್ವಿ. ಸಾಲ್ವಣ ಹಾಕಿರ್ತೀವಲ್ಲ ಸರ್ ಈಗ ತೋಟದಲ್ಲಿ ಗಿಡದ ಮಧ್ಯದಲ್ಲಿ, ಅದ್ರ ಬಡ್ಡಿಗೆ ಹಾಕಿದ್ರೆ ಅದಕ್ಕೆ ಇದು ಹಬ್ಬುತ್ತೆ. ಮಧ್ಯದಲ್ಲಿ ಕೋಲು ಈ ತರ ಏನು ಕೊಡೋದೇನು ಇದಿರಲ್ಲ ಸರ್, ಅದರಿಂದಲೇ ಉಪಯೋಗ ಆಗುತ್ತೆ ನಮಗೆ ಜಾಸ್ತಿ. ಮೆಣಸಿನ ಗಿಡ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಹಾಕೋದಲ್ವಾ? ಬೇಸಿಗೆಯಲ್ಲಿ ಹಾಕೋದು ಸರ್, ಫೆಬ್ರವರಿಲಿ ಹಾಕ್ಬೋದು. ದೀಪಾವಳಿ ಟೈಮಲ್ಲಿ ಸರ್ ನೀರಿನ ವ್ಯವಸ್ಥೆ ಎಲ್ಲ ಇದ್ರೆ ಹಾಕ್ಬೋದು. ನಮಗೆ ಕೃಷಿ ಇಲಾಖೆದು ಕೆರೆ ಬಂದಿದೆ, ಕೃಷಿ ಇಲಾಖೆಯಿಂದ ಕೆರೆ ಕೊಟ್ಟಿದ್ದಾರೆ. ಕೆರೆಯಲ್ಲಿ ಯಾವಾಗ್ಲೂ ನೀರು ಇರುತ್ತೆ, ನೀರಿಗೇನು ಸಮಸ್ಯೆ ಇಲ್ಲ. ತೋಟಕ್ಕೆ ಯಾವಾಗ್ಲೂ ಬಿಸಿಲಲ್ಲಿ ಗಿಡ ಸೋಲ್ದಂಗೆ ಚೆನ್ನಾಗಿ ನೀರು ಹೊಡಿತೀವಿ ತೋಟಕ್ಕೆ, ನೀರಿನ ಸೌಕರ್ಯ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಬೆಳೆ ಬೆಳೀತಾ ಇದೀವಿ. ಈಗ ಕಾಫಿ ಮೇಲಕ್ಕೆ ಬರೋವರೆಗೂ ಕೂಡ ನೀವು ಈ ತರ ಬೇರೆ ಬೇರೆ ಬೀನ್ಸ್ ಆಗ್ಬಹುದು, ಮೆಣಸಿನಕಾಯಿ ಆಗ್ಬಹುದು, ಬದನೆ ಆಗ್ಬಹುದು, ಎಷ್ಟು ವರ್ಷಗಳ ಕಾಲ ಬೆಳ್ಕೊಂಡ್ರಿ? ಸರ್ 3 ವರ್ಷದೊಳಗೆ ಬೆಳೆದ್ವಿ. ಶುಂಠಿ ಹಾಕಿದ್ವಿ ಅದ್ರ ಮಧ್ಯದಲ್ಲಿ, ಓಹೋ. ಆಮೇಲೆ ಶುಂಠಿ ಕಿತ್ ನಂತರ ಅದು ಶುಂಠಿ ಜಾಗಕ್ಕೆ ಮೆಣಸಿನ ಗಿಡ ಹಾಕಿದ್ವಿ. ಹೀಗೆ ಸರ್ ಮಿಶ್ರ ಬೆಳೆ ಮಾಡ್ತಾ, ಅಂದ್ರೆ ನಾವು ಹಾಕಿರೋ ಬಂಡವಾಳಕ್ಕೆ ಏನು ತೊಂದರೆ ಇಲ್ಲ, ಲೈಟ್ ಆಗಿ ಒಂದು ಇನ್ಕಮ್ ಬರ್ತಾ ಇರುತ್ತೆ ಸರ್. ಈಗ ಈಗ 3 ವರ್ಷದವರೆಗೂ ನಿಮ್ಗೆ ಆದಾಯ ಬರ್ತದೆ? ಆದಾಯ ಬರ್ತಿತ್ತು. ತೋಟಕ್ಕೇನು ನಾವು ಹಾಕಿದ ಬಂಡವಾಳ ನಷ್ಟ ಆಯ್ತು, ಸುಮಾರು ಟೈಮ್ ಕಾಯ್ದ್ವಿ ಅನ್ನೋ ತರ ಏನಿಲ್ಲ ಸರ್. ಈ ಕಾಫಿ ಪಾಡಿಗೆ ಕಾಫಿನೂ ಕೂಡ ಬೆಳ್ಕೊಂಬರುತ್ತೆ, ಅದ್ರ ಜೊತೆಗೆ ಈ ತರಕಾರಿಗಳನ್ನು ಕೂಡ ನೀವು ತರಕಾರಿಗೆ ನೀರು ಹಾಕ್ತೀವಲ್ಲ, ಅದು ಕಾಫಿ ಗಿಡಕ್ಕೂ ಒಳ್ಳೇದು, ಗಿಡನೂ ಸ್ವಲ್ಪ ಆರೋಗ್ಯಕರವಾಗಿ ಚೆನ್ನಾಗಿ ಬೆಳೆಯುತ್ತೆ. ಈ ಹಾಲ್ವಾಣ ಇದೆಯಲ್ಲ, ತುಂಬಾ ವೇಗವಾಗಿ ಬೆಳೆಯುತ್ತೆ, ತುಂಬಾ ಬೇಗ ಬೆಳೆಯುತ್ತೆ, ಮತ್ತೆ ಬೇಗ ನೆರಳನ್ನು ಕೂಡ ಕೊಡುತ್ತೆ. ಇದರಿಂದ ನೆರಳಿನಿಂದ ಈ ತರಕಾರಿ ಬೆಳೆಯಕ್ಕೆ ಏನ್ ಸಮಸ್ಯೆ ಆಗ್ತಿರಲಿಲ್ಲ? ಸಮಸ್ಯೆ ಏನಿಲ್ಲ ಸರ್. ತರಕಾರಿಗೂ ಸರ್ ನೆರಳು ಬೇಕೇ ಬೇಕು, ತೊಂದರೆ ಏನಿಲ್ಲ, ಆರಾಮಾಗಿ ಬೆಳಿಬಹುದು, ಏನ್ ತೊಂದರೆ ಏನಿಲ್ಲ. ಈಗ ಇಷ್ಟೊಂದು ತರಕಾರಿ ಬೆಳೀತಿದ್ರಲ್ಲಿ ನೀವು ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ಸರ್? ಮಾರಾಟ ಮೊದಲೆಲ್ಲ ಮಾರ್ಕೆಟ್ಗೆ ತಗೋಗ್ಬೇಕಿತ್ತು, ಇವಾಗೆಲ್ಲ ಸರ್ 1 ರೂಪಾಯಿ 2 ರೂಪಾಯಿ ರೇಟ್ ಕಡಿಮೆ ಆದ್ರೂ ಮನೆ ಹತ್ರನೇ ನಮ್ದು ಏನ್ ಜಾಗ ಇದೆ ಸರ್ ಜಮೀನು ನಮ್ದು ಕೃಷಿ ಭೂಮಿ, ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಅಲ್ಲೇ ತೂಕ ಮಾಡ್ಕೊಂಡು ಅಲ್ಲೇ ಪೇಮೆಂಟ್ ಮಾಡಿ ಹೋಗ್ತಾರೆ, ಏನು ತೊಂದ್ರೆ ಇಲ್ಲ. ಮೊದ್ಲೆಲ್ಲ ಸರ್ ಒಂದಿನ ಸಂತೆಗೆ ಹೋಗ್ಬೇಕಿತ್ತು, ವೆಹಿಕಲ್ ಬಾಡಿಗೆ ಕೊಡ್ಬೇಕಿತ್ತು, ಕಾಯ್ಬೇಕಿತ್ತು, ಆತರ ಏನು ಇವಾಗಿಲ್ಲ ಸರ್. ಮೆಣಸಿನಕಾಯಿನೂ ಕೂಡ ಅಲ್ಲೇ ಬಂದು ತುಂಬಿಕೊಂಡು ಹೋಗ್ತಾರೆ, ಪ್ರತಿಯೊಂದು ಸರ್ ಅಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ, ಏನು ತೊಂದ್ರೆ ಇಲ್ಲ. ಈಗ ದಿವಸ ಬರ್ತಾರಾ ಅಥವಾ ಅವ್ರು ಹೇಳಿದ ದಿವಸ ನೀವು ಕೊಯ್ಲು ಮಾಡ್ಬೇಕಾ ಹೆಂಗೆ? ಡೈಲಿ ಬರ್ತಾರೆ ಸರ್ ಅಲ್ಲಿ, ಅಕ್ಕಪಕ್ಕ ಬೇರೆ ಬೇರೆ ಯಾರು ಜಮೀನಲ್ಲಿ ತರಕಾರಿ ಬೆಳೆದಿರ್ತಾರೆ, ಅಲ್ಲೇ ಬಂದು ತಗೊಂಡು ಹೋಗ್ತಾರೆ. ಮಾರ್ಕೆಟಿಂಗ್ ಏನು ತೊಂದ್ರೆ ಇಲ್ಲ ಸರ್, ಯಾವಾಗ್ಲೂ ಆರಾಮದಾಗಿ ವ್ಯಾಪಾರ ಮಾಡಬಹುದು ಸರ್. ಈಗ ತೋಟದ ಹತ್ರ ಅಥವಾ ಗದ್ದೆ ಹತ್ರನೇ ಮಾರಾಟ ಮಾಡೋದು ಒಳ್ಳೇದು ಅಂತೀರಾ, ಈ ಮಾರ್ಕೆಟ್ಗೆ ತಗೊಂಡೋಗಿ ಮಾಡ್ತಕ್ಕಂಥದ್ದು ಒಳ್ಳೇದು ಅಂತೀರಾ? ಸರ್ ನಮ್ ಜಮೀನ್ ಹತ್ರ ಬಂದು ವ್ಯಾಪಾರ ಮಾಡ್ಕೋಗ್ತಾರಲ್ಲ, ಅದೇ ಉತ್ತಮ ನಮಗೆ. ಹೊರಗಡೆ ಸರ್ ಮಾರ್ಕೆಟಿಗೆ ತಗೋದ್ರೆ ಅಲ್ಲಿ ವೆಹಿಕಲ್ ಬಾಡಿಗೆ ಕೊಡ್ಬೇಕು, ಮತ್ತೆ ಸುಂಕ ಅಂತ ಸರ್ ಮಾರ್ಕೆಟ್ ಅಲ್ಲೆಲ್ಲವ ಮುಳುಗೆ ವಹಿಸ್ಕೊಂಡಿರ್ತಾರೆ, ಅವರು ತೂಕಕ್ಕೆ ಇಷ್ಟು ಅಂತೆಲ್ಲ ತಗೊಳ್ತಾರೆ, ಅದು ಮತ್ತೆ ಟೈಮಿಂಗ್ಸ್ ವ್ಯಾಪಾರಗಾರ ಬರೋವರೆಗೂ ಕಾಯ್ಬೇಕು ಮಾರ್ಕೆಟ್ ಅಲ್ಲಾದ್ರೆ. ಇದು ಸರ್ ಆತರ ಇಲ್ಲ, ಒಂದ್ 1/2 ಗಂಟೆ ಹೆಚ್ಚು ಕಡಿಮೆ ಆದ್ರೂ ಮನೆ ಬಾಗ್ಲಲ್ಲೇ ಬಂದು ತಗೋ ಹೋಗ್ತಾರೆ, ದುಡ್ಡು ಅಲ್ಲೇ ಪೇಮೆಂಟ್ ಮಾಡ್ತಾರೆ, ಯಾವ್ದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿ ವ್ಯಾಪಾರ ಚೆನ್ನಾಗಿ ನಡೀತೆ ಸರ್. ಅಂದ್ರೆ ನೀವು ಕೊಯ್ಲು ಮಾಡ್ಕೊಡೋದು ಒಂದು ಮಾತ್ರ ಕೆಲಸ ನಿಮ್ದು ಅಷ್ಟೇ? ಕೊಯ್ಲು ಮಾಡೋದು ಒಂದು ಸರ್ ಕೆಲಸ. ಅಂತ ಅಂದ್ರೆ ಕೊಯ್ಲು ಮಾಡಿ ಮತ್ತೆ ಅದನ್ನ ಗ್ರೇಡಿಂಗ್ ಮಾಡಿ ಅದನ್ನ ತುಂಬಿ ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ತಂದು ಮಾರಾಟ ಮಾಡೋದಕ್ಕಿಂತನೂ ಅಲ್ಲೇ ಕೊಡೋ ಅಂತದ್ದು ಹೆಚ್ಚು ಸೂಕ್ತ ಅಂತ ಹೇಳಿ. ಉತ್ತಮವಾಗಿರುತ್ತೆ ಸರ್, ಕೊಡೋದಲ್ಲೇ ಬೆಟರ್. ನೀವೆಲ್ಲ ಹಂಗೇನೆ ಮಾರಾಟ ಮಾಡಿದ್ರೆ ಎಲ್ಲ ತರಕಾರಿ? ಮೊದ್ಲೆಲ್ಲ ಸರ್ ಹಿಂದೆ ಎಲ್ಲ ನಾವು ಮಾರ್ಕೆಟಿಗೆ ತಗೋ ಕೊಡಿವಿ, ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗಿ ಬಾಡಿಗೆ ಎಲ್ಲ ಕೊಟ್ಟು ಇದ ಮಾಡಿವಿ, ಲಾಸ್ ಬರೋದು. ಇವಾಗ ಅಲ್ಲಿಗೆ ಬಂದು ತಗೋ ಹೋಗ್ತಾರೆ, ಮತ್ ಮಾರ್ಕೆಟಿಗೆ ಹೋದ್ರೆ ಸರ್ ಹೆಂಗೆ ಅಂದ್ರೆ ಒಂದಿನ 1/2 ದಿನ ಕೆಲಸ ವೇಸ್ಟ್ ಆಗುತ್ತೆ, ನಾವು ಹೋಗಿ ಕೊಟ್ಟು ಬರೋದು ಮತ್ತೆ ಎಲ್ಲವ. ಇದು ಆತರ ಇಲ್ಲ ಸರ್ ನಮ್ದು. ಈಗ ಒಬ್ರು ಬಂದು ಒಂದು ನಮ್ದು ಬೆಳೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನಾವ್ ಇನ್ನೊಬ್ರಿಗೆ ಬಂದು ತಗೊಂಡು ಹೋಗಕ್ಕೆ ನೋಡ್ಕೋಗಿ ಅಂತ ಫೋನ್ ಮಾಡ್ತೀವಿ. ಈ ಮಾರ್ಕೆಟಿಗೆ ತಗೋದ್ರೆ ಸರ್ ಹೇಗೆ ಅಂದ್ರೆ, ಒಬ್ರು 20 ರೂಪಾಯಿ ಕೇಳಿದ್ರೆ ಅವರು ನಾವು ರೇಟ್ ಇನ್ನು ಜಾಸ್ತಿ ಹೇಳಿದ್ರೆ ಮತ್ತೆ ಅವರು ಅವ್ರವ್ರ ಕಮ್ಯುನಿಕೇಶನ್ ಇರುತ್ತೆ, ಅವ್ರು ಬಂದು 19 ರೂಪಾಯಿಗೆ ಕೇಳ್ತಾರೆ, ಅದು ಲಾಸ್ ಬರುತ್ತೆ. ಇಲ್ಲಾದ್ರೆ ಸರ್ ಬೇರೆ ಬೇರೆ ವ್ಯಾಪಾರದಾರ ಬರ್ತಿರ್ತಾರೆ, ಡಿಮ್ಯಾಂಡ್ ಮಾಡಿ ತೆಗಿತಾರೆ, ಏನ್ ತೊಂದ್ರೆ ಇಲ್ಲ ಸರ್, ಆರಾಮಾಗಿ ಕೊಡ್ಬೋದು. ಈ ಮನೆ ಹತ್ರಕ್ಕೆ ಬಂದು ಕೊಂಡ್ಕೊಳ್ತಾರಲ್ಲ ಒಂಚೂರು ಮೋಸ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ರೈತರಿಗೆ ಮಾರುಕಟ್ಟೆ ಜ್ಞಾನ ಇರೋದಿಲ್ಲ. ಇವತ್ತು ಮೆಣಸಿನ್ಕಾಯಿಗಾಗ್ಲಿ ಅಥವಾ ಬದನೆಗಾಗ್ಲಿ ಬೀನ್ಸ್ಗಾಗ್ಲಿ ಎಷ್ಟು ರೇಟ್ ಇರುತ್ತೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಮಾರ್ಕೆಟ್ ಹೋದಾಗ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಿರೋದಿಲ್ಲ. ಹಂಗಾಗಿ ಹೆಚ್ಚು ಮೋಸ ಮಾಡ್ತಾರೆ ಅಂತ ಹೇಳಿ ಒಂದು ಮಾತು. ಸರ್, ಮೊದಲು ಅಂದ್ರೆ ಒಬ್ಬರೇ ವ್ಯಾಪಾರ ಮಾಡೋರು, ನಮಗೆ ಹೊರಗಡೆ ಜ್ಞಾನ ಇರ್ತಿರ್ಲಿಲ್ಲ. ಹೇಗೆ ಅಂದ್ರೆ ಅವ್ರು ಏನೇ ಹೇಳ್ತಾರೆ ಅದೇ ರೇಟಿಗೆ ಕೊಡಿವಿ. ಈಗ ಸರ್ ಅವರಲ್ಲೇ ಕಾಂಪಿಟೇಷನ್ ಇದೆ. ಈಗ ಒಬ್ರು ಒಂದು ಪಿಕಪ್ ತಗೊಂಡು ಬಾಡಿಗೆ ಮಾಡ್ತೀನಿ ಅಂದ್ರೆ ಅವ್ರು 20 ರೂಪಾಯಿಗೆ ತೆಗೆದ್ರೆ ಇನ್ನೊಬ್ಬ 21 ರೂಪಾಯಿಗೆ ತೆಗಿತೀನಿ ಅಂತ ಇರ್ತಾರೆ ಸರ್ ವ್ಯಾಪಾರಗಾರರು. ಆತರ ಮೋಸ ಮಾಡೋದು ಏನಿಲ್ಲ. ಈಗ ಎಲ್ಲ ಕಾಂಪಿಟೇಷನ್ ಇದೆ, ನಮ್ದು ಬಿಸ್ನೆಸ್ ಹಾಳಾಗುತ್ತೆ ಅಂತೇಳಿ ಅವರು ನಿಯತ್ತಾಗಿ ಸರ್ ವ್ಯಾಪಾರ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಈಗ ಇವತ್ತು ಎಷ್ಟು ರೇಟ್ ಇದೆ ಮೆಣಸಿನ್ಕಾಯಿಗೆ, ಎಷ್ಟು ರೇಟ್ ಇದೆ ಬೀನ್ಸ್ಗೆ, ಎಷ್ಟು ರೇಟ್ ಇದೆ, ಹೆಂಗ್ ತಿಳ್ಕೊಳ್ಳೋದು ನೀವು? ಯಾಕಂದ್ರೆ ಮಾರಾಟ ಮಾಡ್ಬೇಕು ವ್ಯಾಪಾರ ಮಾಡ್ಬೇಕು ಅಂದ್ರೆ ಗೊತ್ತಿರ್ಬೇಕಲ್ವಾ ಸರ್. ಈಗ ನಮ್ಮ ರಿಲೇಟಿವ್ಸ್ ಎಲ್ಲವ ಮಾರ್ಕೆಟಿಗೆ ಹತ್ರ ಎಲ್ಲ ತಗೋಗ್ತಾರೆ, ಅವ್ರಾಗ ಕೇಳ್ಕೋಬಹುದು ಇವತ್ತಿನ ರೇಟ್ ಫೋನ್ ಮಾಡಿ ಕೇಳ್ಬೋದು. ಮತ್ತೆ ಇಲ್ಲಿ RMC ಅಲ್ಲಿ ಸರ್ ಅವ್ರು ಕಾಲ್ ಮಾಡಿ ಕೇಳಿದ್ರು ಎಷ್ಟಿದೆ ರೇಟು ಅಂತ ಹೇಳಿದ್ರು, ಹೇಳ್ತಾರೆ ಇಲ್ಲಿ 30 ರೂಪಾಯಿ ಇದೆ ಅಂದ್ರೆ ಸರ್ ಒಂದ್ ಕೆಜಿ ಮೆಣಸಿನಕಾಯಿಗೆ. ಅಲ್ಲಿ ನಮ್ ಊರಲ್ಲೆಲ್ಲ ಸರ್ ಒಂದ್ 26-27 ರೂಪಾಯಿ ತೆಗಿತಾರೆ, ಒಂದ್ 2-3 ರೂಪಾಯಿ ಕಮಿಷನ್ ಇಟ್ಟು ಇದ ಮಾಡ್ತಾರೆ. ಅವರಿಗೂ ಖರ್ಚು ವೆಚ್ಚ ಬರುತ್ತೆ, ತಗೊಂಡೋಗೋದು ಟ್ರಾನ್ಸ್ಪೋರ್ಟಿಂಗು ಮತ್ತೆ ಕೂಲಿದು ಅಮೌಂಟ್ ಎಲ್ಲ ಕೊಡ್ಬೇಕು. ಹಂಗಾಗಿ ಅವರಿಗೂ ಏನು ಸ್ವಲ್ಪ ಲಾಭ ಬೇಕು. ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಹಾಸನಲ್ಲಿ 30 ಇದೆ ಅಂತ ಹೇಳಿ ಸರ್ ನಮಗೆ ಇಲ್ಲಿ 30 ರೂಪಾಯಿ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅವರು ಲಾಭ ಅಂಶ ಬೇಕಿರುತ್ತೆ, ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸ್ವಲ್ಪ ಒಂದು 2-3 ರೂಪಾಯಿ ಹೆಚ್ಚು ಕಮ್ಮಿನಲ್ಲಿ ಕೊಡ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಅವರು ಕೂಡ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅಲ್ಲಿಂದ ಇಲ್ಲಿಗೆ ತರಬೇಕು, ಇಲ್ಲಿ ಮಾರಾಟ ಮಾಡಬೇಕು. ಈ ತರದ್ದು ವ್ಯವಸ್ಥೆ ಇರೋದ್ರಿಂದ ಒಂದಷ್ಟು ನಾವು ರಾಜಿ ಆಗ್ಬೇಕು ಅಂತ ಹೇಳ್ತೀವಿ, ರಾಜಿ ಆಗ್ಬೇಕು. ಮತ್ತೆ ಸರ್ ತೂಕ ಮಾಡೋದೆಲ್ಲ ಮೊದಲು ಅವರೇ ಸ್ಕೇಲ್ ಎಲ್ಲ ತಂದು ತೂಕ ಮಾಡೋರು. ಈಗ ನಮ್ದು ಮನೇಲಿ ಸ್ಕೇಲ್ ಇದ್ರೆ ನಮಗೆ ಏನಾದ್ರು ಡೌಟ್ ಇದೆ ಅವ್ರ ಮೇಲೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ ಅಂದ್ರೆ ನಮ್ ಸ್ಕೇಲ್ ಅಲ್ಲಿ ಸರ್ ತೂಕ ಮಾಡಿಕೊಟ್ರು, ತಕ್ಕ ಸ್ಕೇಲ್ ಅಲ್ಲಿ ಅವ್ರು ತಗೊಂಡೋಗ್ತಾರೆ, ಅದ್ರಲ್ಲೇನು ಬೇರೆ ಮಾತಿಲ್ಲ. ಕಾಫಿಗೆ ಏನೇನ್ ಕೆಲಸ ಮಾಡ್ತಾರೆ ವರ್ಷ ಪೂರ್ತಿ ಸರ್? ಕಾಫಿಗೆ ಕಾಫಿ ಹಣ್ಣು ಕುಯ್ದಾದ್ಮೇಲೆ ಸರ್ ಇದು ಕಸಿ ಅಂತ ಮಾಡ್ತಾರೆ. ಕಸಿಗಿಂತ ಮೊದಲು ಮರ್ಗಸಿ ಮಾಡಿದ್ರೆ, ಮರ್ಗಸಿ ಮಾಡಿದ್ರೆ ದೊಡ್ಡ ದೊಡ್ಡ ಕೊನೆ ಬಿದ್ದಿದ್ ಗಿಡಿನ ಮೇಲೆ, ಆಮೇಲೆ ಮರ್ಗಸಿ ಮಾಡಾದ್ಮೇಲೆ ಕಸಿ ಮಾಡಿದ್ರೆ ಗಿಡಿಂದು ಕೊನೆ ಡ್ಯಾಮೇಜ್ ಇರೋದು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಫಸ್ಟಿಗೆ ಮರ್ಗಸಿ ಮಾಡಿದ್ರೆ ಮತ್ತೆ ಕೊನೆಗೆಲ್ಲ ಏಟ್ ಬೀಳುತ್ತೆ. ಅದಕ್ಕೆ ಫಸ್ಟ್ ಮರ್ಗಸಿ ಮಾಡಿ ಸರ್. ತೋಟಕ್ಕೆ ನೀರು ಜಾಸ್ತಿ ಕೊಡ್ತೀವಿ ಅಂದ್ರೆ ಮೊದ್ಲೇ ಮರ್ಗಸಿ ಮಾಡಿ ಆಮೇಲೆ ಕಾಫಿ ಗಿಡಿಗೆ ನೀರು ಹೊಡಿಬಹುದು, ಏನ್ ತೊಂದರೆ ಇಲ್ಲ. ಇಲ್ದವ್ರೆ ವೇಟ್ ಮಾಡಿ ಫಸ್ಟ್ ಕಸಿ ಮಾಡಿಸಿ ಆಮೇಲೆ ನಂತರ ಮರ್ಗಸಿ ಮಾಡಿಸ್ಬೋದು. ಆಮೇಲೆ ಮರ್ಗಸಿ ಆದ್ಮೇಲೆ ಸರ್ ತೋಟಕ್ಕೆ ನೀರು ಹೊಡೆಯೋದು. ಆಮೇಲೆ ಇನ್ನ ಮತ್ತೆ ಸರ್ ಜೂನ್ ಟೈಮಿಗೆ ಗೊಬ್ಬರ ಹಾಕೋದು, ತೋಟದ ಒಳ ತೆಗೆದು ಗೊಬ್ಬರ ಹಾಕೋದು. ಈ ತರ ಕೆಲಸ ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಗೊಬ್ಬರ ಯಾವ ಟೈಮಲ್ಲಿ ಹಾಕ್ತೀರಿ ಸರ್? ಗೊಬ್ಬರ 2 ರೌಂಡ್ ಹಾಕ್ತಿವಿ ನಾವು ವರ್ಷಕ್ಕೆ. ನಾವು ಜೂನ್ ಟೈಮಲ್ಲಿ ಹಾಕ್ತಿವಿ, ಮತ್ತೆ ದೀಪಾವಳಿ ಟೈಮಿಗೆ ಹಾಕ್ತಿವಿ ಸರ್. ಎರಡು ಸಲ ಗೊಬ್ಬರ ಹಾಕ್ತಿವಿ. ಮತ್ತೆ ಕಾಫಿ ಹಣ್ಣು ಕುಯ್ಯಕ್ ಸರ್ ಮೊದ್ಲು ಅಂದ್ರೆ 4 ಜನ ಸಿಗ್ತಾರಲ್ಲಿ ಊರರು. ಊರಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಎಸ್ಟೇಟ್ ಇದ್ರೆ, ಈ ಅಸ್ಸಾಂನವ್ರು ಸರ್ ಬಾಂಗ್ಲಾದೇಶ್ ಕಡೆಯಿಂದ ಬಂದಿರ್ತಾರಲ್ಲ, ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಅನುಕೂಲ ಇರುತ್ತೆ. ಕೆಜಿ ಲೆಕ್ಕ ಎಲ್ಲ ಕುಯ್ತಾರೆ ಸರ್. ಈಗ 1 ಕೆಜಿ 4 ರೂಪಾಯಿ ಲೆಕ್ಕಾಚಾರ ಕುಯ್ತಾರೆ. ಕೆಜಿ ಲೆಕ್ಕ ಟಿನ್ ಲೆಕ್ಕ ಆದ್ರೆ ಸರ್ 55-60 ರೂಪೀಸ್ ಇರುತ್ತೆ, 55-60 ರೂಪಾಯಿ ಇರುತ್ತೆ. ಕೆಜಿ ಲೆಕ್ಕ ಸರ್ 4 ರೂಪಾಯಿಂದ 4 ಕುಯ್ತಾರೆ. ಪಕ್ಕದ ಊರಿಂದ ಎಲ್ಲ ಬರ್ತೀನಿ ಅಂದ್ರೆ ಬಾಡಿಗೆ ಎಲ್ಲ ಜಾಸ್ತಿ ಆಗುತ್ತೆ. 1000 ರೂಪಾಯಿ ಮಿನಿಮಮ್ 1000 ರೂಪಾಯಿ ಇರುತ್ತೆ, ಮ್ಯಾಕ್ಸಿಮಮ್ ಅಂದ್ರೆ 2000 ಹತ್ರ ಇರುತ್ತೆ. ಏನ್ ತೊಂದರೆ ಏನಿಲ್ಲ. ತೋಟದ ಅಕ್ಕತ್ತೆ ಎಲ್ಲ ಈಗಲೂ ಮಾಡಿಸ್ತಾರ ಸರ್? ತೋಟದ ಅಕ್ಕತ್ತೆ ದೊಡ್ಡ ಗಿಡ ಆದ್ಮೇಲೆ ಸರ್ ಅವಶ್ಯಕತೆ ಇರಲ್ಲ, ಏನ್ ತೊಂದರೆ ಏನಿಲ್ಲ. ಗಿಡ ಏನಾದ್ರೂ ಗದ್ದೆ ಎಲ್ಲ ಮಾಡಿರೋ ಕಡೆ ಅವಶ್ಯಕತೆ ಇದೆ ಮಾಡಿಸ್ಬೇಕು ಅಂದ್ರೆ ಅಕ್ಕತ್ತೆ ಮಾಡಿಸ್ಬೋದು ಸರ್. ಕಳೆ ಎಲ್ಲ ಹೆಂಗ್ ನಿಯಂತ್ರಣ ಮಾಡ್ತೀರಿ ಸರ್? ಕಳೆ ನಾವು ದೊಡ್ಡ ಗಿಡ ಸಂಧಿ ಮಿಷಿನ್ ಎಲ್ಲ ನುಗ್ಗಿ ಹಳ ಹೊಡೆಯಕ್ಕಾಗಲ್ಲ ಅಂದ್ರೆ ಸರ್ ಜನಿನ ಜೊತೆನೆ ಮಾಡ್ಕೊಳ್ತೀವಿ. ಮನೆಯವರು ಸೇರಿ ಕೆಲಸ ಮಾಡ್ತೀವಿ, ನಾನು ಅಪ್ಪ ಅಮ್ಮ ಸೇರಿ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಒಂದ್ 2 ಜನ ಕರ್ಕೊಂಡು ಹೊರಗಡೆ ಕೂಲಿಗೆ ದುಡ್ಡಿಗೆ ಜನ ಕರ್ಕೊಂಡು ಕೆಲಸ ಮಾಡ್ತೀವಿ. ಆದಷ್ಟು ಸರ್ ಹಳ ಹೊಡೆ ಮಿಷಿನ್ ಅಲ್ಲೇ ಹಳ ಹೊಡಿತೀನಿ ನಾನು. ಜಾಸ್ತಿ ಹಳ ಹೊಡೆ ಮಿಷಿನ್ ಅಲ್ಲಿ ಹಳ ಹೊಡೆದು ಹಳಿಯಿಂದ ಜಾಸ್ತಿ ಜನಕ್ಕೆ ಕೊಡ್ದಂಗೆ ನಾನೇ ಮೇಂಟೈನ್ ಮಾಡ್ತೀವಿ ಸರ್, ಏನ್ ತೊಂದರೆ ಇಲ್ಲ. ನೀವೇ ಕಳೆ? ನಾವೇ ಜಾಸ್ತಿ ಮೇಂಟೈನ್ ಮಾಡ್ತೀವಿ. ಹಳ ಹೊಡೆ ಮಿಷಿನ್ ಹಳ ಹೊಡೆದು ಜನಿಗೆ ಜಾಸ್ತಿ ಕೆಲಸ ಕೊಡ್ದಂಗೆ ನಾವೇ ಮನೇರೆ ಮೇಂಟೈನ್ ಮಾಡ್ತೀವಿ. ಈಗ ಜಾಸ್ತಿ ಕೆಲಸ ಇದ್ದ ಸಂದರ್ಭದಲ್ಲಿ ಕಪಾತ್ ಮಾಡೋದಾಗ್ಬೋದು, ಚಿಗರ್ ತೆಗೆಯೋದಿರ್ಬೋದು, ಮತ್ತೆ ಹಣ್ಣನ್ನ ಬಿಡಿಸೋಂಥದ್ದಿರ್ಬೋದು, ಅದಕ್ಕೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಸಫಿಶಿಯಂಟ್ ಆಗಿ ಜನ ಸಿಗ್ತಾರೆ ಕೆಲಸ ಮಾಡ್ತಾರೆ? ಸಿಗ್ತಾರೆ ಸರ್, ಜನ ಸಿಗ್ತಾರೆ. ಕೆಲವೊಂದು ಟೈಮ್ ಕಾಂಪಿಟೇಷನ್ ಇರುತ್ತೆ. ಈಗ ಇಲ್ಲಿ 50 ರೂಪಾಯಿ ಇದ್ರೆ ಸರ್ ಒಂದು ಟಿನ್ನಿಗೆ, ಹೊರಗಡೆ 55 ರೂಪಾಯಿ, ಒಂದು 5 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಬರ್ತಾರೆ. ನಮ್ ಕೆಲಸ ಅವಶ್ಯಕತೆ ಇದೆ, ನಮ್ದು ಹಣ್ಣು ಬೇಗಾಗಿದೆ, ಬಿಸಿಲಿಗೆ ಉದುರುತ್ತೆ ಅಂತ ಅನ್ಸಿದ್ರೆ, ನಾವು ಅವಶ್ಯಕತೆ ನಮಗಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆದ್ರೂ ಸರ್ ಖರ್ಚು ಮಾಡಿ ಬೇಗ ಕೆಲಸ ಮುಗಿಸ್ಕೋತೀವಿ ಅನ್ನಂಗಿರ್ಬೇಕು. ಈಗ ಹಣ್ಣು ಕುಯ್ದ್ಮೇಲೆ ಪಲ್ಪರ್ ಎಲ್ಲ ಎಲ್ಲಿ ಮಾಡಿಸ್ತೀರಿ ಸರ್? ಪಲ್ಪರ್ ನಮ್ಮ ಊರಲ್ಲೇ ಇದೆ, ನಮ್ಮ ಮನೆಯಿಂದ ಒಂದ್ 2 ಕಿಲೋಮೀಟರ್ ಇದೆ. ಸುತ್ತಮುತ್ತ ಎಲ್ಲ ಅಲ್ಲೇ ಇದೆ ಸರ್. ಮೊದ್ಲಂಗೆ ಒಂದ್ 10 ಕಿಲೋಮೀಟರ್ ಹೋಗ್ಬೇಕು ಅನ್ನೋದೇನಿಲ್ಲ. ಈಗ ಊರಲ್ಲೇ ಅಕ್ಕಪಕ್ಕ ಒಂದ್ 4-5 ಕಲ್ಪರ್ ಇರೋದ್ರಿಂದ ತೊಂದ್ರೆ ಇಲ್ಲ, ನಾವು ಹೋಗಿ ಟೈಮಿಗೆ ಬೇಗನೆ ಆಗುತ್ತೆ. ರಾತ್ರಿ ಒಂದು 7 ಗಂಟೆಗೆ ಹೋದ್ರೆ ಒಂದ್ 8 ಗಂಟೆ ಒಳಗೆಲ್ಲ ಮುಗಿತ್ತೆ. ಮೊದ್ಲೆಲ್ಲ 5 ಗಂಟೆಗೆ ಹೋದ್ರೆ 10 ಗಂಟೆ ಎಲ್ಲ ಆಗುತ್ತೆ ಸರಿ, ಅವಾಗ ಬೇಗ ಆಗುತ್ತೆ, ನಿನ್ ತೊಂದ್ರೆ ಇಲ್ಲ. ಅಲ್ಲೇ ಪಲ್ಪರ್ ಮಾಡ್ಕೊಂಡು ತಂದು ಆಮೇಲೆ ಒಣಗಿಸ್ತೀವಿ, ಆಮೇಲೆ ಒಣಗಾಕ್ತಿವಿ ಸರ್. ಮಾರಾಟ ಯಾವ ಸಂದರ್ಭದಲ್ಲಿ ಮಾಡ್ತೀರಾ ನಮಗೆ ಸರ್? ಮಾರಾಟ ಅಂದ್ರೆ ಸರ್, ಈಗ ನಮಗೆ ಏನಾದ್ರು ಕಮಿಟ್ಮೆಂಟ್ ಇದೆ ಅಂದ್ರೆ ಕಾಫಿ ಒಣಗಿದ ತಕ್ಷಣನೇ ಕೊಡ್ಬೋದು. ಏನು ಕಮಿಟ್ಮೆಂಟ್ ಇಲ್ಲ ಅಂದ್ರೆ ನಾವು ಗೋಡನ್ ಅಲ್ಲಿ ಇಟ್ಕೊಂಡಿರ್ಬೋದು. ಗೋಡನ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ನಮ್ಗೆ ಯಾವಾಗ ರೇಟ್ ಜಂಪ್ ಇರುತ್ತೆ ಆವಾಗ ಮಾಡ್ಕೋಬಹುದು, ಬೆಟರ್ ಇರುತ್ತೆ. ಗೋಡನ್ ಅಲ್ಲಿ ಇಡಂತ ಸಂದರ್ಭದಲ್ಲಿ ಹೇಗೆ ಇಡ್ತೀರಾ ಹಾಳಾಗ್ದಂಗೆ ಕಾಫಿ ಬೀಜಗಳು ಸರ್? ತಳುಕ್ಕೆ ಮರದ್ದು ಏನಾದ್ರು ರೀಪ್ ಏನಾದ್ರು ಹಾಕ್ಬೇಕು, ಆಮೇಲೆ ತೇವಾಂಶ ಹತ್ತದಂಗೆ, ಆಮೇಲೆ ಅದ್ರ ಮೇಲೆ ಒಂದ್ರ ಮೇಲೆ ಒಂದ್ ಚೀಲ ಒಟ್ಟಿ ಏನಾದ್ರು ಟಾರ್ಪಲ್ ಗಿರ್ಪಲ್ ಏನಾದ್ರು ಇದ್ರೆ ಶೀತದ ಅಂಶ ಬೀಳ್ದಂಗೆ ಕವರ್ ಮಾಡಿಟ್ರೆ ಬೆಟರ್. ಮತ್ತೆ ಸರ್, ಈ ಕಾಫಿ ಎಲ್ಲ ಹೇಗೆ ಅಂದ್ರೆ ನಾವು ಈ ಬೇರೆಯವ್ರಿಗೆ ಕೊಟ್ಬಿಟ್ಟು ಕಮಿಟ್ಮೆಂಟಿಗೆ ಅಂತ ಕೊಡ್ತಾರೆ. ಅಂದ್ರೆ ಈಗ 100 ಚೀಲ ಕಾಫಿ ಇದೆ ಅಂದ್ರೆ, ಈಗ ಮಾರ್ಚ್ ಅಲ್ಲಿ ಕಾಫಿ ಕೊಟ್ಟರೆ ಸರ್, ಈಗ 5,000 ರೂಪಾಯಿ ಇದ್ರೆ ಒಂದ್ ಚೀಲಕ್ಕೆ 50 ಕೆಜಿ ಬ್ಯಾಗಿಗೆ, 5,500 ರೂಪಾಯಿ ಕೊಡಿ ಅಂದ್ರೆ 5,500 ರೂಪಾಯಿ ಕೊಡಿ, ಒಂದ್ 2 ತಿಂಗಳು ಬಿಟ್ಟು ಅಮೌಂಟ್ ಕೊಡಿ ಅಂತೆಲ್ಲ ಕಾಫಿ ಅವ್ರ ಗೋಡೌನಿಗೆ ಹಾಕಿರ್ತಾರೆ. ನನ್ ಪ್ರಕಾರ ಸರ್ ಆತರ ಗೋಡೌನಿಗೆ ಹಾಕಂಗ್ ಮಾಡಬಾರ್ದು. ಈಗ ಸರ್ ಒಬ್ರಿಗೆ ಕಾಫಿ ಸೇಲ್ ಮಾಡಿರ್ತೀವಿ, ವ್ಯಾಪಾರಗಾರ ಏನಾದ್ರು ಆಗಿ ಹೆಚ್ಚು ಕಡಿಮೆ ಆಗಿ ಸತ್ತೇ ಹೋಗ್ಬೋದು, ಏನಾದ್ರು ಒಂದು ಸಮಸ್ಯೆ ಆಗ್ಬೋದು, ಅವಾಗ ಅವ್ರ ಮನೆಯವ್ರಿಗೆ ಗೊತ್ತಿರಲ್ಲ. ವ್ಯಾಪಾರ ಮಾಡೋ ನಂಬಿಕೆ ಮೇಲೆ ನಾವು ನಮ್ದು ಬೆಳೆ ಕೊಟ್ಟಿರ್ತೀವಿ ಕಾಫಿ ಅಲ್ಲವ, ಆಗ ನಮಗೆ ಸಮಸ್ಯೆ ಆಗುತ್ತೆ. ವರ್ಷದಲ್ಲಿ ಸರ್ ಬಂದಿರೋದೆಲ್ಲ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನಂಗ್ ಸರ್ ಅದು ವೇಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಯೋಚನೆ ಮಾಡಿ ಮನೇಲಿ ನಮಗೆ ಅವಶ್ಯಕತೆ ಇದೆ ಅಂದ್ರೆ ಸೇಲ್ ಮಾಡಿ ಅಮೌಂಟ್ ತಗೋಬೇಕು, ಇಲ್ಲ ಅಂದ್ರೆ ಸರ್ ನಮ್ದೇನಾದ್ರು ಸ್ವಂತ ಗೋಡನ್ ಇದ್ರೆ ಕಾಫಿ ಸ್ಟೋರ್ ಮಾಡಿ ಇಡಬೇಕು. ಬೇರೆ ಗೋಡನಿಗೆ ಹಾಕೋದೆಲ್ಲ ಸರ್ ಹಿಂಸೆ ಅಂತ ಅಂದ್ರೆ ಅಮೌಂಟ್ ಅವರು ಲೇಟ್ ಆಗಿ ಕೊಡ್ಬೋದು, ಇಲ್ದೋರೆ ಅಲ್ಲಿ ಮಾರ್ಕೆಟ್ ಅಲ್ಲಿ 6,000 ಇದ್ರೆ ಇಲ್ಲ 5,800 ಇದೆ ಅನ್ಬೋದು. ಆಗ ಸರ್ ಅವ್ರ ಜೊತೆ ಜಗಳ ಮಾಡಕ್ಕಾಗಲ್ಲ, ಮತ್ತ ಅವರು ಅವ್ರ ಗೋಡನ್ ಅಲ್ಲಿ ಕಾಫಿ ಇರಲ್ಲ, ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅದು ಪ್ರಾಬ್ಲಮ್ ಆಗುತ್ತೆ ನಮಗೆ. ಈಗ ನೀವು ಎಷ್ಟು ಕಾಫಿ ಆಗುತ್ತೋ ಅಷ್ಟನ್ನು ಸುರಕ್ಷಿತವಾಗಿ ಇಡ ಅಂತ ಗೋಡನ್ ಮಾಡ್ಕೊಂಡಿದ್ದೀರಾ? ನಮ್ದು ಸರ್ ಏನು ಕಾಫಿ ಆಗುತ್ತೆ ಅದ ಸ್ಟಾಕ್ ಮಾಡೋ ಗೋಡನ್ ಇದೆ. ನಾವು ಸರ್ ಹಂಗೇನಾದ್ರೂ ಹಿಂಸೆ ಆಗುತ್ತೆ, ರೇಟ್ ಅಲ್ಲಿ ನಮಗೆ ಡೌಟ್ ಇದೆ, ವೇರಿಯೇಷನ್ ಆಗುತ್ತೆ ಅಂದ್ರೆ ಕೊಟ್ಬಿಟ್ಟು ಅಮೌಂಟ್ ಸರ್ ನಮಗೆ ಏನು ಉಪಯೋಗ ಇದೆ ಅದಕ್ಕೆ ಬಳಸ್ಕೊಳ್ತೀವಿ, ಇಲ್ದವ್ರೆ ಅದ್ರ ಅಮೌಂಟ್ ಇಂದ ಏನಾದ್ರು ಬೇರೆ ಏನು ಉಪಯೋಗ ಅಂತ ಕೆಲಸ ನಾವು ಮಾಡ್ಕೊಳ್ತೀವಿ. ಇಟ್ಕೊಂಡಿರ್ತೀರಿ, ಒಳ್ಳೆ ಬೆಲೆ ಬಂದಾಗ ಮಾರಾಟ ಮಾಡ್ತೀವಿ. ಈಗ ನೀವು ತಗೊಂಡೋಗಿ ಮಾರಾಟ ಮಾಡ್ತೀರಾ ಅಥವಾ ಕಾಫಿನು ಕೂಡ ತಗೊಂಡೋಗ್ಲಿಕ್ಕೆ ಬರ್ತಾರ ಹೇಗೆ ಸರ್? ಅವರೇ ಬಂದು ತಗೊಂಡು ಹೋಗ್ತಾರೆ, ಅವರೇ ಬಂದು 50 ಕೆಜಿ ಬ್ಯಾಗ್ ಮತ್ತೆ ಚೀಲಕ್ಕೆ ಸರ್ 300 ಗ್ರಾಮ್ ಕಳೀತಾರೆ. ನಾವೊಂದ್ ಚೀಲ ಅಂದ್ರೆ ಸರ್ 50 ಕೆಜಿ 300 ಗ್ರಾಮ್ ವೆಯ್ಟ್ ಮಾಡಿಟ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಅವರೇ ಬಂದು ಬ್ಯಾಗ್ ಮಾಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ನಮ್ ಸ್ಕೇಲಲ್ಲೇ ತೂಕ ಮಾಡಿಟ್ರು, ಅವ್ರಿಗೆ ಏನ್ ತೊಂದರೆ ಇಲ್ಲ. ಈಗೆಲ್ಲ ಮೋಸ ಅಂತ ಏನಿಲ್ಲ ಸರ್, ಆರಾಮಾಗ್ಬೋದು. ಕಾಂಪಿಟೇಷನ್ ಇದೆ ಬಿಸ್ನೆಸ್ ಅಲ್ಲಿ, ಹಂಗಾಗಿ ಯಾರು ಅಷ್ಟು ಆರ್ಗ್ಯೂ ಏನು ಮಾಡ್ದಲೇ ಬಂದು ನಿಧಾನವಾಗಿ ತಗೋಗ್ತಾರೆ ಸರ್, ತಗೊಂಡು ಹೋಗ್ತಾರೆ. ಮತ್ತೆ ಮೊದ್ಲೆಲ್ಲ ಸರ್ ಕ್ಯಾಶ್ ಕೊಡೋರು, ಇವಾಗೆಲ್ಲವ ಇನ್ಕಮ್ ಟ್ಯಾಕ್ಸ್ ಗೆಲ್ಲ ಹಿಂಸೆ ಆಗುತ್ತೆ ಅಂತ ಅವ್ರು ಬ್ಯಾಂಕಿಂದಲೇ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ನಮಗೆ GST ಬಿಲ್ ಎಲ್ಲ ಕೊಟ್ಟು ಬ್ಯಾಂಕಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಅಕೌಂಟಿಗೆ, ಕ್ಯಾಶ್ ಏನ್ ಕೊಡಲ್ಲ. ತಕ್ಷಣ ಮಾಡ್ಬಿಡ್ತಾರೆ. ಇವತ್ತು ತಗೊಂಡು ಹೋದ್ರೆ ಬ್ಯಾಂಕಿಗೆ ರಜೆ ಇಲ್ಲ ಅಂದ್ರೆ, ಈಗ ಶುಕ್ರವಾರ ತಗೋದ್ರೆ ಶುಕ್ರವಾರ ಮಾಡ್ತಾರೆ, ಶನಿವಾರ ಎಲ್ಲ ತಗೋದ್ರೆ ಸೆಕೆಂಡ್ ಸಾಟರ್ಡೆ ಫೋರ್ತ್ ಸಾಟರ್ಡೆ ಎಲ್ಲ ಇದ್ರೆ ಬ್ಯಾಂಕ್ ರಜೆ ಇದ್ರೆ ಒಂದ್ ದಿನ 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಅಮೌಂಟಿಗೆ ಏನ್ ತೊಂದ್ರೆ ಇಲ್ಲ ಸರ್, ನಮ್ಮ ಅಮೌಂಟಿಗೆ ಅಕೌಂಟಿಗೆ ಹಾಕೊಡ್ತಾರೆ. ಅಂತಂದ್ರೆ ಅಂತ ನಂಬಿಕೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಮೆಣಸು ಎಷ್ಟು ಹಾಕೊಂಡಿದ್ದೀರಾ ನವೀನ್? ಸರ್ ಮೆಣಸು ನಮ್ದು ತೋಟದಲ್ಲಿ ಮರ ಇರೋದಕ್ಕೆ ಪ್ರತಿಯೊಂದಕ್ಕೂ ಹಾಕಿದೀವಿ. ಅದ್ರಲ್ಲಿ ಸರ್ ಬಿಸಿಲು ಹೀಟಿಗೆಲ್ಲ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗುತ್ತೆ. ಮೆಣಸು ಸರ್ ಮೇಂಟೈನ್ ಮಾಡೋದ್ ಕಷ್ಟ, ಸ್ಪ್ರೇ ಮಾಡಿ ದನಿ ಗೊಬ್ಬರ ಎಲ್ಲ ಹಾಕಿದ್ರೆ ಹೀಟಿಗೆ ಬರಲ್ಲ, ರೋಗ ಜಾಸ್ತಿ ಸರ್ ಮೆಣಸು, ಹಾಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ. ಮೆಣಸಿಗೆಲ್ಲ ಸರ್ ರೇಟ್ ಇದೆ. ಮೆಣಸೆಲ್ಲ ಅಂದ್ರೆ ಸರ್ ಫ್ರೀ ಬೆಳೆ ಇದ್ದಂಗೆ, ಈ ಗಿಡಿಗೆ ಹಾಕಿರ್ತೀವಿ, ಒಂದ್ ಸ್ವಲ್ಪ ಕಾಫಿ ಗಿಡಿ ಗೊಬ್ಬರ ಹಾಕ್ಬೇಕಾದ್ರೆ ಅದಕ್ಕೆ ಗೊಬ್ಬರ ಹಾಕ್ತಿವಿ, ಅದಕ್ಕೆ ಸಪ್ರೇಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಕಸಿ ಮಾಡ್ಬೇಕು ಆತರ ಏನಿಲ್ಲ. ಮೆಣಸು ಈಗ ಎಷ್ಟಿದೆ ನಿಮ್ದು ಸರ್? ಮೆಣಸು ಈಗ ಒಂದು 5 ಕ್ವಿಂಟಲ್ ಆಗುತ್ತೆ ಸರ್ ನಮಗೆ. 5 ಕ್ವಿಂಟಲ್? 5 ಕ್ವಿಂಟಲ್ ಆಗುತ್ತೆ. ಈ ಸರದೆಲ್ಲ ಕೊಯ್ಲು ಆಯ್ತಾ? ಕೊಯ್ಲು ಆಯ್ತು ಸರ್, ಒನ್ಸ್ ಡ್ರೈ ಮಾಡಿ ಗೋಡನ್ ಅಲ್ಲಿ ಇಟ್ಟಿದೀವಿ, ಸೇಲ್ ಮಾಡಿಲ್ಲ. ಅಂದ್ರೆ ನಮಗೆ ಯಾವಾಗ ಅವಶ್ಯಕತೆ ಇದೆ, ಉಪಯೋಗ ಒಂದ್ ಒಳ್ಳೆ ಬೆಲೆ ಸಿಗುತ್ತೆ, ಅವಾಗ ಮಾಡ್ಬೋದು. ಕೊಯ್ಲೆಲ್ಲ ಯಾವ ಟೈಮ್ ಅಲ್ಲಿ ಮಾಡ್ತಾರೆ ಸರ್? ಅದು ಕಾಫಿ ಟೈಮಲ್ಲೇ ಬರುತ್ತೆ, ಜನವರಿ ಫೆಬ್ರವರಿಯಲ್ಲಿ ಮಾಡ್ಬೋದು, ಹಣ್ಣಾಗಿರುತ್ತೆ. ಆಮೇಲೆ ಮೆಣಸು ಸರ್ ಒಂದು 3 ಕೆಜಿ ಹಸಿ ಮೆಣಸಿಗೆ 1 ಕೆಜಿ 100 ಗ್ರಾಮ್ ಈ ತರ ಎಲ್ಲ ಮೆಣಸು ಬರುತ್ತೆ, ಒಣಗಿದ್ದು ಡ್ರೈ ಆಗಿರೋದು ಮೆಣಸು ಬರುತ್ತೆ. ಅದಕ್ಕೂ ಮಿಷಿನ್ ಇದೆ, ತಗೊಂಡು ಹೋದ್ರೆ ಆಗ್ಲೇ ಬಿಡಿಸ್ಕೊಡ್ತಾರೆ ಮಿಷಿನ್ ಎಲ್ಲ. ಮೊದ್ಲೆಲ್ಲ ಕಾಲಲ್ಲಿ ತುಣಿಯೋದು, ಚೀಲಕ್ಕೆ ಹಾಕಿ ಬಡ್ದು ಎಲ್ಲ ಕ್ಲೀನ್ ಮಾಡೋರು, ಇವಾಗ ಆತರ ಏನಿಲ್ಲ. ಮಿಷಿನಿಗೆ ತಗೋರೆ ಫುಲ್ಲು ಕ್ಲೀನ್ ಆಗಿ ಬರುತ್ತೆ, ಬಿಡಿಸ್ಕೊಡುತ್ತೆ, ಡ್ರೈ ಮಾಡಿ ಸೇಲ್ ಮಾಡೋದು ಒಂದೇ ಬಾಕಿ, ನೀಟಾಗಿ ಮಾಡ್ಕೊಡುತ್ತೆ. ಮಿಷಿನ್ ಅಲ್ಲಿ ಬಿಡಿಸ್ಲಿಕ್ಕೆ ಎಷ್ಟು ತಗೊಳ್ತಾರೆ ದುಡ್ಡನ್ನ ಸರ್? ಕೆಜಿಗೆ 3 ರೂಪಾಯಿ ತಗೊಳ್ತಾರೆ. ಕೆಜಿಗೆ 3 ರೂಪಾಯಿ? ಒಂದೇ ಸರಿ ಎಲ್ಲ ಕುಯ್ದು ಬಿಡ್ತಾರೆ ಮೆಣಸು ಅಥವಾ ಹೆಂಗೆ ಸರ್? ಹಣ್ಣಾಗಿದ್ರೆ ಫುಲ್ ಒಂದೇ ಸಲ ಕುಯ್ತೀವಿ, ಹಣ್ಣಾಗಿರೋದು ಹಣ್ಣಾಗಿರೋದು ನೋಡಿ ಸೆಲೆಕ್ಟ್ ಮಾಡಿ ಕುಯ್ತೀವಿ. ಹಣ್ಣಾಗಿದ್ರೆ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳಿ ಇದ ಮಾಡ್ತೀವಿ ಸರ್. ಹಣ್ಣು ಒಂದು ಮೂರ್ ನಾಲ್ಕು ಹಣ್ಣಾಗಿದ್ರೆ ಸಾಕು ಒಂದ್ ಗೊಂಚಲಲ್ಲಿ? ಹ್ಮ್, ಗೊತ್ತಾಗುತ್ತೆ ಸರ್, ಅದು ದಪ್ಪಾಗಿ ಸೈಜ್ ಬಂದಿರುತ್ತೆ, ಆರಾಮಾಗಿರುತ್ತೆ, ಏನು ತೊಂದ್ರೆ ಇಲ್ಲ. ಹೆಂಗೆ ಒಣಗ್ಸೋದು ಮೆಣಸನ್ನ ಸರ್? ಮೆಣಸು ಅಂದ್ರೆ ಸರ್ ಈಗ ಇದು ಮಿಸ್ ಅಂತ ಬರುತ್ತೆ ಸರ್, ಮ್ಯಾಟ್ ಬರುತ್ತೆ ಒಂದು, ಆ ಮ್ಯಾಟ್ ಮೇಲೆ ಹಾಕಿ ಒಣಗಿಸಿ ಸರ್, ಇದು ಚೆನ್ನಾಗಿ ಬಿಸಿಲಿದ್ರೆ ಎರಡು ಬಿಸಿಲು ಒಣಗುತ್ತೆ, ಇಲ್ಲಾಂದ್ರೆ ಒಂದು ಮೂರು ಬಿಸಿಲು ಬೇಕಾಗುತ್ತೆ. ಆಮೇಲೆ ಏನ್ ಮಿಷಿನ್ ಅಲ್ಲಿ ಬಿಡ್ತೀರಿ ಸರ್, ಒಂದ್ ಸ್ವಲ್ಪ ಡಿಶ್ ತರ ಸಣ್ಣದು ದಾರು ತರ ಇರುತ್ತೆ, ಅದನ್ನೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ಬೇಕು. ಇಲ್ದವ್ರೆ ಡೈರೆಕ್ಟ್ ಆಗಿ ತಗೋರೆ ಕ್ಲೀನ್ ಮಾಡ್ದಲೆ ಒಂದು ಕ್ವಿಂಟಲ್ ಇದ್ರೆ ಒಂದ್ ಎರಡು ಕೆಜಿ ವೇಸ್ಟೇಜ್ ಅಂತ ಕಳೀತಾರೆ ಕಳೀತಾರೆ ಆಗ ನಮಗೆ ಲಾಸ್ ಆಗುತ್ತೆ. ಒಂದು ಕ್ವಿಂಟಲ್ ಕ್ಲೀನ್ ಮಾಡ್ಸಕ್ಕೆ ಸರ್ ಏನೊಂದು ಜನ ಬಂದ್ರೆ ಒಂದ್ ಅರ್ಧ ದಿನದ ಹೊತ್ತಿಗೆ ಕ್ಲೀನ್ ಮಾಡ್ತಾರೆ. ₹500 ಒಂದ್ ಕೆಜಿ ಅಂದ್ರೆ ಎರಡ್ ಕೆಜಿ ಮೆಣಸು ಲೆಸ್ ಮಾಡಿ ಅಂದ್ರೆ ₹1,000 ಆಗುತ್ತೆ. ಜನಕ್ಕೆ ₹400 ಕೊಟ್ಟು ಇನ್ನು ₹600 ನಮಗೆ ಸೇವ್ ಆಗುತ್ತೆ ಸರ್. ಹಂಗ ಐಡಿಯಾ ಮಾಡಿ ಇನ್ನೊಂದ್ ಸ್ವಲ್ಪ ಖುಷಿ ಮಾಡಬೇಕು. ನೀವು ಎಲ್ಲದನ್ನು ನೀಟಾಗಿ ತಗೊಂಡೋಗ್ತೀರ? ನೀಟಾಗಿ ತಗೊಂಡೋಗಿ ಐಡಿಯಾ ಮಾಡಿ ಖುಷಿ ಅಳವಡಿಸ್ಕೊಂಡ್ ಮಾಡ್ತೀವಿ. ಬೇರೆ ಏನಾದ್ರು ಧೂಳು ಗೀಳಿರುತ್ತೆ ಅದರಲ್ಲಿ? ಧೂಳೇನಿರಲ್ಲ ಸರ್, ಅದು ಫ್ಯಾನ್ ಅಲ್ಲೆಲ್ಲ ತೂರಿರ್ ಹೋಗುತ್ತೆ, ಮತ್ತೆ ಮರ ಬರುತ್ತಲ್ಲ ಹಿಂದಿನ ಕಾಲದ್ದು ಅದ್ರಲ್ಲಿ ಕೇರಿದ್ರು ಸರ್ ಹೋಗುತ್ತೆ, ಏನ್ ತೊಂದ್ರೆ ಇಲ್ಲ. ಹೋಗುತ್ತೆ. ಮೆಣಸು ಹಾಳಾಗ್ದಂಗೆ ಹೆಂಗಿಡೋದು ಸರ್? ಮೆಣಸು ಪ್ಲಾಸ್ಟಿಕ್ ಚೀಲಕ್ಕೆ ಇಲ್ಲ ಅಂದ್ರೆ ಗೋಣಿ ಚೀಲ ಬರುತ್ತೆ ಪ್ಯಾಕ್ ಮಾಡಿ, ಮತ್ತೆ ಮಳೆಗೆ ಯೂಸ್ ಮಾಡ್ತಾರಲ್ಲ ಸರ್ ಪ್ಲಾಸ್ಟಿಕ್ ಬರುತ್ತಲ್ಲ, ₹15 ಎಲ್ಲ ಕೊಟ್ರೆ ಪ್ಲಾಸ್ಟಿಕ್ ಸಿಗುತ್ತೆ. ಆ ಚೀಲನ ಪ್ಲಾಸ್ಟಿಕ್ ಚೀಲ ತೊಳಿಕ್ ಹಾಕಿ ಬಾಯಿ ಟೈಟ್ ಆಗಿ ಸರ್ ಕಟ್ಟಿರ್ಬೇಕು, ಹಗ್ಗ ತಪ್ಪೇರೆ ರಬ್ಬರ್ ಬೆಂಡ್ ಹಾಕಿ ಕಟ್ಟಿಟ್ಟೆ ಅದು ಶೀತದಂಶ ಹೋಗಲ್ಲ, ಆಗ ಕ್ವಾಲಿಟಿ ಚೆನ್ನಾಗಿರುತ್ತೆ. ಶೀತದಂಶ ಹೋಯ್ತು ಅಂದ್ರೆ ಸರ್ ವೈಟ್ ವೈಟ್ ಬರುತ್ತೆ, ಬೂಸ್ಟ್ ಬಂದಂಗ ಆಗುತ್ತೆ, ಆಗ ಮಾರ್ಕೆಟ್ ಅಲ್ಲಿ ಬೆಲೆನು ಒಂದ್ ಸ್ವಲ್ಪ ಕಡಿಮೆ ಕೇಳ್ತಾರೆ, ನಮಗೆ ತೊಂದರೆ ಆಗುತ್ತೆ. ಮೆಣಸು ಶೇಖರಣೆ ಮಾಡಿ ಇರೋದು ಸರ್ ಒಂದ್ ಸ್ವಲ್ಪ ಕಷ್ಟ ಇದೆ, ಸ್ಟೋರೇಜ್ ಮಾಡಿ ಇರೋದು ಒಂದ್ ಸ್ವಲ್ಪ ಕಷ್ಟಕರವಾದ ಕೆಲಸನೇ, ಕಾಫಿ ಆಗಲ್ಲ. ಚೆನ್ನಾಗಿ ಒಣಗಿಸಿ ಅದನ್ನ ತುಂಬಾ ಸುರಕ್ಷಿತವಾಗಿ ಇಡಬೇಕು, ಅವಾಗ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಒಳ್ಳೆ ಬೆಲೆ ಇದೆ ಅಲ್ವಾ ಮೆಣಸಿಗೆ? ಸರ್ ಬೆಲೆ ಇದೆ, ಈಗ ₹480 ಇದೆ, ₹500 ಆಗುತ್ತೆ ಸರ್ ತೊಂದ್ರೆ ಇಲ್ಲ. ₹500 ಆಗುತ್ತೆ? ಆಗುತ್ತೆ, ತೊಂದ್ರೆ ಇಲ್ಲ. ₹500 ಸಿಕ್ಕಿದ್ರೆ ಸಾಕಾಗುತ್ತೆ? ಸಾಕು ಸರ್, ಮೆಣಸಿಗೆ ಏನ್ ಸರ್ ಖರ್ಚೇನ್ ಬರಲ್ಲ ಜಾಸ್ತಿ. ಯಾಕೆಂದ್ರೆ ಅದು ಅಂತರ್ ಬೆಳೆ ಅಲ್ವಾ? ಅಂತರ್ ಬೆಳೆ ಸರ್, ತೊಂದ್ರೆ ಏನಿಲ್ಲ, ಚೆನ್ನಾಗಿ ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಇದ್ರ ಜೊತೆಗೆ ಒಂದಷ್ಟು ಬೆಣ್ಣೆಹಣ್ಣು, ಕಿತ್ಲೆ, ಚಕೋತ, ಹಿರುಳಿ ಇದನ್ನೆಲ್ಲ ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ. ಹೌದು, ಎಷ್ಟೆಷ್ಟು ಗಿಡ ಹಾಕೊಂಡಿದ್ದೀರಿ ಸರ್? ಇದು ಬಟರ್ ಫ್ರೂಟ್ ಒಂದು 50 ಗಿಡ ಹಾಕಿದೀವಿ, ಫಸ್ಲು ಚೆನ್ನಾಗಿ ಬರುತ್ತೆ ಬಟರ್ ಫ್ರೂಟಲ್ಲೂ, ಅದು ಐಸ್ ಕ್ರೀಮಿಗೆಲ್ಲ ಯೂಸ್ ಆಗುತ್ತೆ, ಅವರೇ ಬಂದು ತಗೊಂಡು ಹೋಗ್ತಾರೆ. ಅದನ್ನೇ ಲಾಸ್ಟ್ ಟೈಮ್ ಮಳೆ ಟೈಮಲ್ಲೆಲ್ಲ ಹಸಿ ಕಾಯಿಗೆ ಸರ್ ₹30 ಇತ್ತು ಕೆಜಿ, ಬಂದು ತಗೊಂಡೋಗ್ರು ಅದನ್ನ ಮನೆ ಹತ್ರನೇ ಬಂದು. ಆಮೇಲೆ ಎಳ್ಳಿಕಾಯಿ ಸರ್ ಉಪ್ಪಿನಕಾಯಿಗೆ ಅಂತ ತಗೊಂಡು ಹೋಗ್ತಾರೆ, ಕೆಲವೊಬ್ಬರು ಕ್ಯಾಂಟೀನ್ ಇರೋರೆಲ್ಲ ಜ್ಯೂಸಿಗೆ ವ್ಯಾಪಾರ ಆಗುತ್ತೆ ಅಂತ ತಗೊಳ್ತಾರೆ. ಒಂದ್ ಇಳ್ಳಿಕಾಯಿ ₹3-4 ಹಂಗೆ ತಗೋಗ್ತಾರೆ, ಚೀಲ ಮಾಡಿ ನಾವೇ ತಗೋಗ್ಕೊಟ್ಟು ತಗೊಳ್ತಾರೆ, ತೊಂದ್ರೆ ಇಲ್ಲ. ನಾವೇ ತಗೊಂಡು ಹೋದ್ರೆ ₹5 ಕೊಡ್ತಾರೆ ಒಂದು ಇಳ್ಳಿಕಾಯಿಗೆ ಸೈಜ್ ಇರೋದಕ್ಕೆ, ಇಲ್ಲ ಅಂದ್ರೆ ಸರ್ ಅವರೇ ಬಂದ್ ತಗೋತಾರೆ ₹2.5-3 ತಗೋಗ್ತಾರೆ. ಮತ್ತೆ ಈಗ ತೋಟದಲ್ಲಿ ಹಲಸಿನ ಬಡಕ್ ಬರುತ್ತಲ್ಲ, ಅದನ್ನು ವ್ಯಾಪಾರ ಮಾಡ್ತಾರೆ, ಕೇರಳದಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಅದನ್ನು ಬಂದು ಅವರೇ ಕುಯ್ಕೊಂಡು ತಗೊಂಡು ಹೋಗ್ತಾರೆ. ಒಂದು ಜೋಡಿಗೆ ಇಷ್ಟು ಅಂತ ಕೊಡ್ತಾರೆ, ಒಂದು ₹20 ಕೊಡ್ತಾರೆ, ಎರಡು ಹಲಸಿನದು ಚಿಕ್ಕದು ಕಾಯಿದ್ರೆ ₹20 ಎಲ್ಲ ಕೊಡ್ತಾರೆ, ಅದರಿಂದಲೂ ಇನ್ಕಮ್ ಇದೆ. ಇನ್ ಕಿತ್ಲೆ ಹಣ್ಣು ಸರ್ ಅದೇ ಅವರು ಮನೆ ಹತ್ರನೇ ಬಂದು ಅವರೇ ಕುಯ್ಕೊಂಡು ತಗೋಗ್ತಾರೆ. ಮತ್ತೆ ನಾವು ಮನೆಗೂ ಜಾಸ್ತಿ ಯೂಸ್ ಮಾಡ್ತೀವಿ, ತಿನ್ನಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಇನ್ನ ಚೊಕ್ಕತ ಬೆಳೆದಿದ್ದೀವಿ, ಶುಗರ್ ಎಲ್ಲ ಇದ್ರೆ ಚೊಕ್ಕತ ತಿಂದ್ರೆ ಕಡಿಮೆ ಆಗುತ್ತೆ, ಕಂಟ್ರೋಲ್ ಬರುತ್ತೆ ಅಂತಾರೆ. ಚೊಕ್ಕತ ಅಂದ್ರೆ ಸರ್ ಸೇಲ್ ಮಾಡಲ್ಲ, ಮನೆ ಯೂಸಿಗೋಸ್ಕರ ಬೆಳ್ಕೊಂಡಿದೀವಿ. ಎಷ್ಟು ಗಿಡ ಹಾಕೊಂಡಿದ್ರಿ ಚೊಕ್ಕತ? ಚೊಕ್ಕತ ಸರ್ ಒಂದ್ 10 ಮರ ಇದೆ ನಮ್ದು, 7 ಎಕರೆ 10 ಮರ ಇದೆ. ಅದು ಚಂದ್ರ ಚೊಕ್ಕತ ಅಂತ ಬರುತ್ತೆ, ಅದ್ರ ಒಳಗಡೆ ಕೆಂಪು ಕಲರ್ ಇರುತ್ತೆ ಕಾಳುಗಳು, ಚೆನ್ನಾಗಿರುತ್ತೆ, ಏನ್ ತೊಂದ್ರೆ ಇಲ್ಲ. ಶುಗರ್ ಏನಿಲ್ಲ ಮನೆಯಲ್ಲಿ ಯಾರಿಗೂ, ಆದ್ರೂ ಒಂದು ಒಳ್ಳೇದು, ಹೆಲ್ದಿ ಆಗಿ ಹೆಲ್ತಿಗೆ ಒಳ್ಳೇದು, ಮತ್ತೆ ತಂಪು ಇರುತ್ತೆ ಬಾಡಿ ಅಂತಾರೆ, ಅದಕ್ಕೋಸ್ಕರ ಬೆಳೆದಿದೀವಿ ಸರ್. ಬೆಣ್ಣೆ ಹಣ್ಣು 50 ಗಿಡನು ಕೂಡ ಫಸಲು ಕೊಡ್ತಾ ಇದೆಯಾ ಸರ್? ಅದ್ರಲ್ಲೊಂದು 30 ಕೊಡ್ತಿದೆ, ಇನ್ನದು ರೋಗ ಬಂದು ಹೋಗಿದೆ, ಮತ್ತೆ ಹೊಸದಾಗಿ ರೀಪ್ಲಾಂಟೇಶನ್ ಮಾಡ್ತಿರ್ತೀವಿ. ಚೆನ್ನಾಗಿದೆ ಬೆಣ್ಣೆ ಹಣ್ಣಿಂದಲೂ, ಫೇಸ್ ವಾಶಿಗೆಲ್ಲ ಹೋಗುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾರೆ, ಕ್ರೀಮಿಗೆಲ್ಲವ ಐಸ್ ಕ್ರೀಮಿಗೆಲ್ಲ ಹೋಗುತ್ತೆ, ತೊಂದ್ರೆ ಇಲ್ಲ. ಅದರಲ್ಲೂ ಚೆನ್ನಾಗಿ ಮಾರ್ಕೆಟಿಂಗ್ ಇದೆ, ವರ್ಕೌಟ್ ಆಗುತ್ತೆ. ಯಾಕೆ ಬೆಣ್ಣೆ ಹಣ್ಣಿನ ಗಿಡ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಸರ್? ನಾವು ಜಾಸ್ತಿ ಐಸ್ ಕ್ರೀಮ್ ತರ ಆಗುತ್ತೆ, ಹೆಲ್ತಿಗೂ ಒಳ್ಳೇದು, ನಮ್ಮನೆ ಅಮ್ಮ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಚೆನ್ನಾಗಿ ಎಲ್ಲ ತಿಂದಿರ್ತೀವಿ. ಮತ್ತೆ ಬೆಚ್ಚ ಮೆಣಸಿನ ಗಿಡ ಅಂತ ಬರುತ್ತೆ ಸರ್, ಮೆಣಸಿನಕಾಯಿಲೆ ಚಿಕ್ಕದು, ಅದರಲ್ಲಿ ಗ್ಯಾಸ್ಟ್ರಿಕ್ ಇರಲ್ಲ ಅಂತ ಹೇಳ್ತಾರೆ, ಜೀರಿಗೆ ಮೆಣಸು, ಜೀರಿಗೆ ಮೆಣಸು ತರ, ಅದನ್ನು ಬೆಳೆದಿದೀವಿ. ಬೆಳೆದಿದೀವಿ ಅಂದ್ರೆ ಸರ್ ಅದೊಂದು ಗಿಡ ಬೆಳೆದ್ರೆ ಅದು ಬೀಜಾಗಿ ಬಿದ್ದಿದ್ದು ಮಳೆಯಲ್ಲಿ ತೇಲೋಗಿ ಇನ್ನೊಂದ್ ಕಡೆ ಹೋಗಿ ಅದೇ ಹುಟ್ಟು ಇರುತ್ತೆ. ಅದಕ್ಕೂ ಸರ್ ಕೆಜಿಗೆ ₹1,000 ಎಲ್ಲ ಇರುತ್ತೆ, ಅದು ಗ್ಯಾಸ್ಟ್ರಿಕ್ ಇರಲ್ಲ ಅಂತ ಹೇಳ್ತಾರೆ. ಅದು ಸಖತ್ತು ಸ್ಟ್ರಾಂಗ್ ಸರ್, ಖಾರ ಇರುತ್ತೆ. ಈ ಬೇರೆ ಮೆಣಸಿನಕಾಯಿ ಹತ್ತು ಹಾಕೋದಕ್ಕೆ ಇದು 2 ಹಾಕಿದ್ರೆ ಸಾಕಾಗುತ್ತೆ, ಅಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಇಂದು ಕಂಟೆಂಟ್ ಕಡಿಮೆ ಮಾಡುತ್ತೆ ಅಂತ ಹೇಳಿ. ಒಳ್ಳೆ ರುಚಿನೂ ಇರುತ್ತೆ, ರುಚಿನೂ ಇರುತ್ತೆ ಸರ್, ಚೆನ್ನಾಗಿ ಇದ ಮಾಡ್ತೀವಿ, ತೊಂದ್ರೆ ಇಲ್ಲ. ಎಲ್ಲದನ್ನು ಸಾಮಾನ್ಯವಾಗಿ ಮನೆ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಾರೆ, ಮನೆ ಹತ್ರಕ್ಕೆ ಬಂದು ತಗೊಂಡು ಹೋಗ್ತೀವಿ. ನೀವೇನು ಯಾವ್ದನ್ನು ತಗೊಂಡು ಸಂತೆಗೆ ಹೋಗೋದು ಮಾರ್ಕೆಟ್ಗೆ ಹೋಗೋದು ಆ ತರದ್ದು ಪ್ರಮೇಯ ಇಲ್ಲ? ಯಾವುದು ಇಲ್ಲ. ಇನ್ನ ಗದ್ದೆಯಲ್ಲಿ ಸರ್ ಬೆತ್ತ ಬೆಳಿತೀವಿ, ಅದನ್ನು ತಮಿಳ್ನಾಡು ಕಡೆಯವರಿಗೆ ಮಿಷಿನ್ ಕಳಿಸ್ತಾರೆ, ಅವರು ಬಂದು 2,500-3,000 ರೂಪಾಯಿ ಇರುತ್ತೆ ಗಂಟೆಗೆ ಇರುತ್ತೆ, ಅವರು ಬಂದು ಇದ ಮಾಡ್ಕೊಡ್ತಾರೆ ಕುಯ್ ಕೊಟ್ಟು. ಅದು ಡೈರೆಕ್ಟ್ ಸರ್ ಭತ್ತ ಟ್ಯಾಕ್ಟ್ರಿಗೆ ಬರುತ್ತೆ, ಮನೆ ಹತ್ರ ಕಟಿಂಗ್ ಮಾಡ್ಕೋಬಹುದು ಇಲ್ಲ ಒಂದ್ ಕಡೆ ಸೈಡಿಗೆ ಹಾಕಬಹುದು, ಅದ್ರಲ್ಲೂ ಏನು ತೊಂದರೆ ಇಲ್ಲ. 5 ಎಕರೆ ಭತ್ತ ಬೆಳೆಯೋದು ಕಷ್ಟ ಆಗಲ್ವಾ? ನಾಟಿ ಜನಿನ ಜೊತೆ ಮಾಡಿಸ್ತೀವಿ, ಮತ್ತೆ ಕುಯಿಲು ಸರ್ ಎಲ್ಲ ದೊಡ್ಡ ಮಿಷಿನ್ ಬರುತ್ತೆ ಅದೇ ತಮಿಳ್ನಾಡು ಸೈಡಿಂದ ಅಲ್ವಾ, ಅದ್ರಲ್ಲಿ ಮಾಡ್ತೀವಿ ಸರ್. ಅದ್ರಲ್ಲಿ ಹುಲ್ಲು ಒಂದ್ ಸ್ವಲ್ಪ ವೇಸ್ಟ್ ಆಗುತ್ತೆ, ಅದಕ್ಕೆ ಹುಲ್ಲು ನಮಗ್ ಬೇಡ ಅಂತೇಳಿ ಹುಲ್ ಮಾರಲ್ಲ, ದನಿಗ್ ಮಾತ್ರ ಯೂಸ್ ಮಾಡ್ತೀವಿ ಸಾಕು. ಅಂದ್ರೆ ಇಳುವರಿ ಬರೋ ಭತ್ತ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ, ವಿಎನ್ಆರ್ ಅಂತ ಬರುತ್ತೆ, ಅಡ್ವಾನ್ಸ್ ಪ್ಲಸ್ ಅಂತ ಬರುತ್ತೆ ಅದು ಸರ್. ಹುಲ್ಲು ಒಂದ್ ಸ್ವಲ್ಪ ಹೈಟ್ ಕಡಿಮೆ, ಇಳುವರಿ ಜಾಸ್ತಿ ಬರುತ್ತೆ, ಹಂಗಾಗಿ ಅದು ಯೂಸ್ ಆಗುತ್ತೆ. ಅಲ್ಲಿಗಲ್ಲಿಗೆ ಈಕ್ವಲ್ ಆಗುತ್ತೆ, ಹುಲ್ಲಿಂದು ದುಡ್ಡು ಈ ಸೈಡ್ ಬಂದಂಗ ಆಗುತ್ತೆ ಸರ್, ಏನ್ ತೊಂದರೆ ಇಲ್ಲ. ಒಟ್ಟಾರೆ ಕೃಷಿ ಏನನ್ಸುತ್ತೆ ನವೀನ್ ನಿಮ್ಗೆ? ಸರ್ ಕೃಷಿ ಟೈಮಿಗೆ ಕರೆಕ್ಟ್ ಆಗಿ ಏನೇನು ಪ್ಲಾನ್ ಇದೆ ಅದ ಮಾಡ್ಬೇಕು, ಮತ್ತೆ ನಮ್ ಟೈಮಿಗೆ ಸರ್ ಜನ ಎಲ್ಲ ಸಿಕ್ಕಿ ಚೆನ್ನಾಗಿ ಕೆಲಸ ನಡೀತಿದ್ರೆ ತೊಂದ್ರೆ ಇಲ್ಲ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕಷ್ಟ, ಇದು ಒಂದ್ ಸ್ವಲ್ಪ ಹಿಂಸೆ ಅನ್ಸುತ್ತೆ, ಆದ್ರೂ ತೊಂದ್ರೆ ಇಲ್ಲ. ನಮಗೆ ಮಲ್ನಾಡ್ ಏರಿಯಾ ಸರ್ ಅಡ್ಜಸ್ಟ್ ಆಗಿದೆ, ಚೆನ್ನಾಗಿ ನಡೀತದೆ, ಏನ್ ತೊಂದ್ರೆ ಇಲ್ಲ. ನಿಮ್ದೇ ಆಗಿದೆ, ನಾವೇ ಓನ್ ಬಿಸ್ನೆಸ್ ಮಾಡ್ದಂಗ ಆಗುತ್ತೆ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಸರ್ ನಡೀತಾ ಇದೆ. ಕೃಷಿ ಕಷ್ಟ ಅಂತ ಹೇಳಿ ಅನ್ಸಿಲ್ವಾ ಯಾವಾಗ್ಲೂ ನಿಮ್ಗೆ? ಕಷ್ಟ ಅಂತ ಏನ್ ಅನ್ಸಿಲ್ಲ ಸರ್, ಅದು ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಅನ್ಸಲ್ಲ, ಕಷ್ಟ ಅಂತ ಮಾಡಿ ಕಷ್ಟ ಅಂತಾನೆ ಅನ್ಸುತ್ತೆ. ದುಡ್ಮೆನು ಕೂಡ ಚೆನ್ನಾಗಿದೆ. ದುಡ್ಮೆನು ಚೆನ್ನಾಗಿದೆ, ನಾವೇನಾಗ್ತಿವಿ ಹಾಕಿರೋದಕ್ಕೆ ತೊಂದರೆ ಇಲ್ಲ. ನವೀನ್ ಕುಮಾರ್, ನಿಮ್ಮ ಅನುಭವಗಳು ಇನ್ನು ನಮ್ಮ ಕೇಳುಗರಿಗೆ ಹೆಚ್ಚಾಗಿ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂಥದ್ದು? ಸರ್ ಮೊಬೈಲ್ ನಂಬರ್ ಇದೆ, 9353-9757-64. ಇನ್ನೊಂದಿದೆ 7760-21-6989 ಸರ್. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಸರ್. ಮೊಬೈಲ್ ನಂಬರು 9353-9757-64. ಇನ್ನೊಂದು ನಂಬರ್ ಇದೆ ಸರ್, 7760-21-6989. ಒಳ್ಳೇದು ನವೀನ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್, ನಮಸ್ತೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಎಸರಳೂರು ಹೋಬಳಿಯ ಹಾಡ್ಯ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎಚ್ಎಚ್ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಾಸನದ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎನ್ ಪಲ್ಲವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಯದಿ ಆಪ್ ಮಚುವಾರೆ ತೋ ಚಕ್ರವಾತ್ ಕೆ ಮೌಸಮ್ ಮೇ ಜ್ಯಾದಾ ಸತರ್ಕ ರಹೇ. जाल में ज्यादा मछलियां फंसाने के चक्कर में कहीं आप ही न फंस जाएं। इन साधारण लेकिन जीवन रक्षी उपायों पर ध्यान दें। मौसम की ताजा जानकारी के लिए रेडियो सुनें, टीवी देखें और समाचार पत्र पढ़ें। अपने मोबाइल फोन चार्ज रखें, फोन की बैटरी बचाने के लिए SMS का उपयोग करें, अपने रेडियो सेट के लिए अतिरिक्त बैटरियां रखें, अपनी नाव या राफ्ट सुरक्षित स्थान पर बांध कर रखें। चक्रवात की चेतावनी दिए जाने पर समुद्र में न जाएं। सावधान रहें, सुरक्षित रहें। तैयारी में ही समझदारी। राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी। ಇದುವರೆಗೂ ನಮ್ಮ ನಿಲಯದಿಂದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 7:25:17. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಹೊಸ ಬೆಳಕು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಎಂ ರಂಗರಾವ್. ಜ್ಯೋತಿ ಬಾ ನನ್ನ ಪ್ರೇಮದ ಕಾಂತಿ, ಬಾ ಎನ್ನ ಬಾಳಿನ ಜ್ಯೋತಿ, ಬಾ ನನ್ನ ಪ್ರೇಮದ ಕಾಂತಿ. ಮನಸ್ಸು ಹೂವಾಗಿ ಕನಸು ನೂರಾಗಿ, ಮನಸ್ಸು ಹೂವಾಗಿ ಕನಸು ನೂರಾಗಿ, ಈ ಜೀವ ಬಾನಲ್ಲಿ ತೇಲಾಡಿದೆ. ಇನ್ನು ಎಂದೆಂದು ನೋವು ನಿನಗಿಲ್ಲ, ಬಿಸಿಲಲ್ಲಿ ನೆರಳಾಗಿ ಹಿತ ನೀಡುವೆ. ಬಾ ನನ್ನ ಪ್ರೇಮದ ಕಾಂತಿ. ಹೊಸಲೋಕ ಕಂಡೆನು ನಾನು, ಹೊಸ ದಾರಿ ನೋಡಿದೆ ಏನು, ಜೊತೆಯಾಗಿ ಬರುವೆಯೇ ಇನ್ನು ನನ್ನಾಸೆಯ ಊರೈಸೆಯ ನನ್ನಾಸೆಯ ಊರೈ. ನಾ ಕಂಡೆ ಕಾಣದ ಪ್ರೀತಿ, ಮನಸ್ಸು ಹೂವಾಗಿ ಕನಸು ನೋರಾಗಿ ಮನಸ್ಸು ಹೂವಾಗಿ ಕನಸು ನೋರಾಗಿ ಈ ಜೀವ ಬಾನಲ್ಲಿ ತೇಲಾಡಿದೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಗಾಳಿಮಾತು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.